ಈ 3 ಎಕರೆ ಜಮೀನಲ್ಲಿ ಇಷ್ಟೆಲ್ಲ ಬೆಳೆದುಕೊಂಡಿದ್ದೀನಿ ಅಂತ ಹೇಳಿದ್ರಿ, ಎಷ್ಟು ವರ್ಷದಿಂದ ತಾವು ಈ ಕೃಷಿ ಮಾಡ್ತಾ ಇರೋದು? ಸುಮಾರು ನಾವು ಈಗಲೇ ಒಂದು 50 ವರ್ಷದಿಂದಲೂ ಕೃಷಿ ಮಾಡ್ತಾನೆ ಇದ್ದೀವಿ. ನಾವು ಹುಟ್ಟಿದ್ಕಿಂತ ಏನು ಓದಿ ವಿದ್ಯಾಭ್ಯಾಸಕ್ಕೆ ಹೋಗಲಿಲ್ಲ, ಒಂದು 7ನೇ ಕ್ಲಾಸ್ ತನಕ ಓದ್ವಿ, ಆಮೇಲೆ ಬರೀ ಕೃಷಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಸಕ್ತಿ ಹೇಗೆ ಬಂತು ಅಂತ ಹೇಳ್ತೀರಾ ನಿಮಗೆ? ನಮಗೆ ಆಸಕ್ತಿ ಅಂದರೆ ನಮಗೆ ಕೃಷಿನೇ, ಕೃಷಿ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಊಟ ಇಲ್ಲ, ಹಾಗಾಗಿ ಅದನ್ನೇ ನಮಗೆ ಆಸಕ್ತಿ ಬಂದಿದ್ದು. ನಮಗೆ ವಿದ್ಯಾಭ್ಯಾಸಕ್ಕೇನು ನಮ್ಮ ತಂದೆಯವರೇನು ಕಳಿಸಲಿಲ್ಲ, ಅವರು ಕೃಷಿ ಮಾಡ್ಕೊಂಡು ಬರ್ತಾ ಇದ್ರು, ಹಾಗಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ತಮ್ಮಲ್ಲಿರ್ತಕ್ಕಂತಹ 3 ಎಕರೆ ಜಮೀನಿನಲ್ಲಿ ತಾವು ಭತ್ತ, ಅಡಿಕೆ, ತೆಂಗು ಹಾಗೂ ಬಾಳೆ ಅಂತ ಹೇಳಿದ್ರಿ. ಈ ಭತ್ತದ ಕೃಷಿ ಬಗ್ಗೆ ಮಾತಾಡೋದಾದ್ರೆ, ಯಾವ ರೀತಿ ಭತ್ತ ಬೆಳೆದ್ರಿ, ಎಷ್ಟು ವರ್ಷದಿಂದ ಭತ್ತ ಬೆಳೆದ್ರಿ, ಯಾವ್ದು ಬೀಜಗಳನ್ನ ತಂದ್ರಿ, ಯಾವ್ದು ನೀವು ಬೆಳೀತಾ ಇರೋದು, ಆ ಒಂದು ಕೃಷಿ ಪದ್ಧತಿ ಬಗ್ಗೆ ಹೇಳೋದಾದ್ರೆ? ಆದ್ರೆ ಹಿಂದೆ ಎಲ್ಲ ನಾವು ಸುಮಾರು 20-30 ವರ್ಷದ ಹಿಂದೆ ಎಲ್ಲ ಬಾರಿ ಜಯ ಭತ್ತ, GNS, ಆಮೇಲೆ ಬೇರೆ ಭತ್ತಗಳೆಲ್ಲ ಬಾರಿ ಇದ್ವು. ಅವಾಗ ತಾಯಿ ಚುಂಗು ಅವೆಲ್ಲ ಇದ್ವು. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಬೀಜದ ಭತ್ತ ಯಾವುದೋ ಸೋನಾ ಮುಸುರಿ, ಆಮೇಲೆ ಮತ್ತೆ ಈ ನಮ್ಮಲ್ಲಿ ಜ್ಯೋತಿ ಭತ್ತ ಈಗ ಜಾಸ್ತಿ ಇಲ್ಲಿ ಬೆಳಿಲಿಕ್ಕೆ ಶುರು ಮಾಡಿಬಿಟ್ರು. ಅಂದ್ರೆ ಬೇರೆ ಭತ್ತಕ್ಕೆಲ್ಲ ರೇಟ್ ಸಿಗ್ತಿರ್ಲಿಲ್ಲ, ಅವಾಗ ಜ್ಯೋತಿ ಭತ್ತ ಬಂದ ಮೇಲೆ ರೇಟ್ ಸಿಗಕ್ಕೆ ಶುರುವಾಗಿದ್ದು. ಹಾಗಾಗಿ ಜ್ಯೋತಿ ಭತ್ತದ ಮೇಲೆ ನಮಗೆ ಕಾಳಜಿ ಬಂತು, ಅದು 3 ತಿಂಗಳಿಗೆ ಬಂದ್ಬಿಡ್ತತೆ. ಹಾಗಾಗಿ ಜ್ಯೋತಿ ಭತ್ತದ ಮೇಲೆ ನಾವು ಕಾಳಜಿ ವಹಿಸಿಕೊಂಡು ಜ್ಯೋತಿ ಭತ್ತ ಮಾಡ್ತಿದ್ವಿ. ಈ ಜ್ಯೋತಿ ಭತ್ತದ ಜೊತೆಗೆ ಮತ್ತೆ ಭತ್ತ ಹಾಕಿದಿರಾ? ಇದು ಊಟದಕ್ಕೆ, ನಮಗೆ ಊಟಕ್ಕೆ ಬೇಕಲ್ಲ ಸಣ್ಣ ಭತ್ತ, ಸೋನಾ ಮುಸುರಿ ಭತ್ತ ಹಾಕೊಂತೀವಿ 1/2 ಎಕರೆ. ಈಗ ನಾವೆಲ್ಲ ಹಿಂದೆ ಒಟ್ಟು ಕುಟುಂಬದಲ್ಲಿದ್ವಿ, 1/3 ಎಕರೆ ಭತ್ತನೇ ಊಟದ ಭತ್ತ ಬೆಳೀತಿದ್ವಿ, ಮನೆಗೆ ಬೇಕಾಗಿತ್ತು 40 ಚೀಲ 50 ಚೀಲ. ಹಾಗಾಗಿ ಈಗ ನಾವು ಎಲ್ಲ ಬೇರೆ ಆಗಿರೋದ್ರಿಂದ ನಾವು ಈಗ 1/2 ಎಕರೆ ವರ್ಷಕ್ಕೊಂದ್ಸತಿ ಊಟದ ಭತ್ತ ಮಾಡ್ಕೊಂತೀವಿ. ಮುಂಚೆ ಬೆಳೀತಕ್ಕಂತ ಭತ್ತಕ್ಕೂ ರೇಟ್ ಇಲ್ಲ ಅಂತ ಹೇಳಿದ್ರೆ, ಈಗಿನ ಭತ್ತಕ್ಕೂ ಏನ್ ವ್ಯತ್ಯಾಸ ಕಂಡ್ಕೊಂಡ್ರಿ ತಾವು? ಈಗ ಮುಂಚೆ ಅಂತಂದ್ರೆ, ಈಗ ಸಣ್ಣ ಭತ್ತ ಬೆಳೆದ್ರೆ ಸಣ್ಣ ಭತ್ತ ಹೋಗ್ತಿರ್ಲಿಲ್ಲ, ತಗೊಳ್ಳರೇ ಬರ್ತಿರ್ಲಿಲ್ಲ. ಹಾಗಾಗಿ ಈಗ ಮುಂಚೆ ಏನ್ ರೇಟಿಗೂ ಇದಕ್ಕೂ ಜ್ಯೋತಿ ಭತ್ತ ಬಂದ ಮೇಲೆ ರೇಟು ಜಾಸ್ತಿ ಆಗಿತ್ತು. ಹಾಗಾಗಿ ಎಲ್ಲರೂ ನಾವು ಎಲ್ಲ ಜನಾಂಗನೂ ಇಲ್ಲಿ ರೈತರಾಗಿ ನಾವು ಜ್ಯೋತಿ ಭತ್ತದ ಮೇಲೆ ಆಸಕ್ತಿ ಬಂತು. ನಾವು ಜ್ಯೋತಿ ಭತ್ತದಕ್ಕಿಂತ ಮುಂಚೆ ಬೆಳೀತಿದ್ವಿ, ಅವಾಗ ತಾಯಿ ಚುಂಗು, GNS, ಜಿಯಾ ಭತ್ತ, ಆಮೇಲೆ JGL, ಆಮೇಲೆ ಗಿಡ್ಗೌರಿ ಅಂತ ಬರೋದು, ಆಮೇಲೆ ಗಿಡ್ಗೌರಿ ನಂತರ ಆದ್ಮೇಲೆ ದೊಡ್ಡ ಕಾಳಿಂದ ಇನ್ನೊಂದು, ದಪ್ಪ ಕಾಳಿಂದ ಒಂದು, ಉದ್ದ ಕಾಳಿಂದ ಒಂದು, ಅದಕ್ಕೆ ಹೆಸರಿದೆ ನನಗೆ ಮರೆತು ಬಿಟ್ಟಿದ್ದೀನಿ, ಹಾಗಾಗಿ ಅದು ಬೆಳೀತಿದ್ವಿ. ಆಮೇಲೆ ಅದೆಲ್ಲ ಹೋಗ್ತಾ ಈಗೇನಾಯ್ತು ಅಂತಂದ್ರೆ, ಇದು ಸಣ್ಣ ಭತ್ತಗಳು ಸಣ್ಣ ಅಕ್ಕಿ ಬೇಕು ಅಂತ ನಮ್ಮ ರೈತರುಗಳು ಬೇರೆ ಕಡೆಯಿಂದ ಬರ್ತವೆ ಅಂತ ಅನ್ಬಿಟ್ಟು ಆ ಸಣ್ಣ ಭತ್ತನ ತರಲಿಕ್ಕೆ ಶುರು ಮಾಡಿದ್ರು. ಸೋನಾ ಮುಸುರಿ ಅಂತೆ, ಆಮೇಲೆ JGL ಅಂತೆ ಅಂತ ಅನ್ಬಿಟ್ಟು ಆ ರೀತಿ ತರಲಿಕ್ಕೆ ಶುರು ಮಾಡಿದಾಗ ನಾವು ಅವ್ರು ನೋಡ್ಬಿಟ್ಟು ನಾವು ಅದನ್ನ ಸಣ್ಣ ಭತ್ತಪ್ಪ ಅಂತ ಅಂದು ಹಾಕಕ್ಕೆ ಶುರು ಮಾಡಿದ್ವಿ. ಆ ಒಂದು ಹಳೆ ಭತ್ತ ಅಂತ ಎಲ್ಲ ಹೇಳಿದ್ರಲ್ಲ, ಅದ್ರ ಲಕ್ಷಣಗಳು ಏನು, ಅದು ಯಾವ ರೀತಿ ಇತ್ತು, ಈಗಿಂದಕ್ಕೂ ಅವಾಗಿಂದಕ್ಕೂ ಏನ್ ವ್ಯತ್ಯಾಸ ಏನ್ ಕಾಣ್ತೀರ ತಾವು? ಸರ್, ಹಿಂದೆ ಭತ್ತನೇ ಬೇರೆ, ಈಗಿನ ಭತ್ತನೇ ಬೇರೆ. ಹಿಂದೆ ಬಾರಿ ಒಳ್ಳೆ ಭತ್ತ ಬೆಳೀತಿದ್ವಿ ನಾವು, ಭತ್ತನೂ ಅದೇ ತರ ಇಳುವರಿ ಬರೋದು. 1 ಎಕರೆಗೆ 40 ಕ್ವಿಂಟಾಲ್ ಭತ್ತ ಬೆಳೆದಿದ್ವಿ ಜ್ಯೋತಿ ಭತ್ತನ ನಾವು. ಆಮೇಲೆ ತಾಯಿ ಚುಂಗು ಅಷ್ಟೇನೆ, ಆಮೇಲೆ GNS ಅಂತ ಬಂದು 40 ಕ್ವಿಂಟಾಲು ಅವಾಗ ಬೆಳೆದಿದ್ವು. ಇವತ್ತು ಅವತ್ತಿನ ಲೆಕ್ಕಾಚಾರಕ್ಕೆ ಹೋದ್ರೆ 1/2 ಇಲ್ಲ. ಹಾಗಾಗಿ ಅವತ್ತಿನ ಭತ್ತ ಮತ್ತೆ ನಾವು ಸಣ್ಣ ಭತ್ತ ಮಾಡ್ತಿರ್ಲಿಲ್ಲ, ನಾವು ಜಯ ಭತ್ತನೇ ಊಟ ಮಾಡ್ತಿದ್ವಿ. ಊಟ ಮಾಡಿದ್ರೆ ಅನ್ನ ಸಾಂಬಾರು ಹಾಕೊಂಡು ಸೊಪ್ಪಿನ ಸಾರು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ರುಚಿ ಇರೋದು. ಈಗ ಈ ನಾವು ಸಣ್ಣ ಭತ್ತ ಊಟ ಮಾಡಿದ್ರು ಕೂಡ ಏನು ರುಚಿ ಇಲ್ಲ ಇದ್ರಲ್ಲಿ. ಆಮೇಲಂತೂ ಇದು ನಾವು ಜ್ಯೋತಿ ಭತ್ತ ತಿನ್ನಲ್ಲ ನಾವು, ಅದೆಲ್ಲ ಯಾರು ಕೇರಳ ಕಡೆ ಹೋಗುತ್ತೆ ಅಂತ ಅನ್ಬಿಟ್ಟು ಅದು ಆ ಕಡೆ ಕೊಟ್ಟು ಕಳಿಸ್ಬಿಡ್ತೀವಿ. ನಾವು ಬಂದಾಗ ಇಲ್ಲಿ ವರ್ತಕರು ಬರ್ತಾರೆ, ಅವರಿಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಅಂದ್ರೆ ಅವತ್ತಿನ ಇಳುವರಿಗೂ ಇವತ್ತಿನ ಇಳುವರಿಗೂ ತಾವು ಏನ್ ವ್ಯತ್ಯಾಸ ಕಾಣ್ತಾ ಇದ್ರೆ? ಅವತ್ತು ಜಾಸ್ತಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಜಾಸ್ತಿ, ಇವತ್ತಿನದಕ್ಕೂ ವ್ಯತ್ಯಾಸ ಹೇಳಿದ್ರೆ ಏನ್ ಹೇಳ್ತೀರಾ? ಅವತ್ತು ಅಂದ್ರೆ ನಾವೇನ್ ಮಾಡ್ತಿದ್ರೆ ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ವಿ, ದನಗಳಿದ್ವು. ಆಮೇಲೆ ಎರಡನೇದಾಗಿ ನಾವೇ ಕೈ ಕೆಲಸ ಜಾಸ್ತಿ ಮಾಡ್ತಿದ್ವಿ, ಆಮೇಲೆ ಕೈ ಕೆಲಸ ಜಾಸ್ತಿ ಮಾಡ್ತಿದ್ವಿ, ಕೊಟ್ಟಿಗೆ ಗೊಬ್ಬರ ಹೊಡಿತಿದ್ವಿ. ಹಾಗಾಗಿ ಅವತ್ತಿನ ಇಳುವರಿ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಜಾಸ್ತಿ ಬರೋದು, ಆಮೇಲೆ ಸೀಮೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತಿರ್ಲಿಲ್ಲ, ಹಾಗಾಗಿ ಅವತ್ತು ಇಳುವರಿ ಜಾಸ್ತಿ ಬರೋದು. ಇವತ್ತು ಬರ್ತಾ ಬರೀ ಮಾತೆತ್ತರೆ ಸೀಮೆ ಗೊಬ್ಬರ ಹಾಕಕ್ಕೆ ಶುರು ಮಾಡಿದ್ವಿ, ಅದು ಇಳುವರಿ ಕಡಿಮೆ ಆಗ್ತಾ ಬಂತು, ಅಷ್ಟೇ ಕಾರಣ. ನೀವು ಮುಂಚೆ ಕೃಷಿ ಮಾಡ್ಬೇಕಾದ್ರೆ ಅವಾಗಿನ ಪದ್ಧತಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿಯ ಒಂದು ಕೃಷಿ ಪದ್ಧತಿನ ಅನುಸರಿಸಿದ್ರಿ, ಆ ಒಂದು ವಿಧಾನಗಳನ್ನು ಹೇಳ್ರಿ. ನಾವು ಹಿಂದೆ ಕೃಷಿ ಮಾಡ್ತಿದ್ವಿ ಅಂದ್ರೆ, ಈಗ ನಾವು ಭತ್ತ ಕೊಯ್ದಾಗಿದ್ದ ತಕ್ಷಣನೇ ಬೇಸಾಯ ಹೊಡಿತಿದ್ವಿ, ಬೇಸಾಯ ಹೊಡಿತಿದ್ವಿ. ಬೇಸಾಯ ಹೊಡೆದಾದ್ಮೇಲೆ ಬೇಸಾಯ ಒಂದ್ಸತಿ ಹೊಡೆದಾದ್ಮೇಲೆ ನಾವು ಭತ್ತನ ಮನೆ ಭತ್ತನೇ ಮಾಡ್ಕೊಂತಿದ್ವಿ ನಾವು ಅವಾಗ ಬೀಜಕ್ಕೆ. ಯಾವ ರೀತಿ ಮನೆ ಭತ್ತ ಮಾಡ್ಕೋತಾ ಇದ್ರಿ? ಭತ್ತ ಮಾಡ್ತಿದ್ವಿ ಅಂತಂದ್ರೆ ನಾವು ಒಂದ್ ಹಾಳಿ ಭತ್ತನ ಕ್ಲೀನ್ ಆಗಿ ಕೊಯ್ದಿದ್ವಿ, ಕೊಯ್ದ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಒಣಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಆಗಿ ಅದನ್ನ ಮೂರ್ ನಾಲ್ಕು ಸತಿ ಒಣಗಿಸಿ ಎರಡ್ ಸತಿ ತೂರ್ಬಿಟ್ಟು ಗಟ್ಟಿ ಇರಂತ ಬೀಜದ ಭತ್ತನ ನಾವು ಮಾಡ್ಕೊಂತಿದ್ವಿ. ಅವಾಗ ಆ ಬೀಜದ ಭತ್ತನ ನಾವು ಸೈಡಿಗೆ ತೆಗೆದಿಟ್ಕೊಂಡು ನಾವು ನೆಟ್ಟಿ ಗದ್ದೆ ಕೊಯ್ದಾಗಿದ ತಕ್ಷಣ ನೆಂಟಿ ಬರೋಂತ ಟೈಮಲ್ಲಿ ನಾವು ಕೃಷಿಗೆ ನಾವು ಅದನ್ನ ಏನ್ ಮಾಡ್ತಿದ್ವಿ ಅಂತಂದ್ರೆ, ಇಲ್ಲ ಮೊಳಕೆ ಈ ಬೇಸಿಗೆಗಾಲದಲ್ಲಿ ನಾವೇನ್ ಮಾಡ್ತಿದ್ವಿ, ಹಾಗೇನೇ ಬರವಕ್ಕಲು ಅಂತಿದ್ವಿ. ಅವಾಗ ಬರವಕ್ಕಲು ಅಂತಿದ್ವಿ, ಆವಾಗ ಬರವಕ್ಕಲು ಮಾಡ್ತಿದ್ವಿ. ಇಲ್ಲ ಮಳೆಗಾಲದಲ್ಲಿ ನಾವೇನ್ ಮಾಡ್ತಿದ್ವಿ, ಇದು ಕೆಸರೊಟ್ಲು ಅಂತಿದ್ವಿ, ಕೆಸರೊಟ್ಲು ಮಾಡ್ತಿದ್ವಿ. ಈಗ ಬರೋಟ್ಲು ಮಾಡೋ ವಿಧಾನ ಏನಂತಂತಂದ್ರೆ, ನಾವು ಬರೋಟ್ಲು ಮಾಡಬೇಕಾದ್ರೆ ಫಸ್ಟ್ ನಾವೆಲ್ಲ ಭೂಮಿನ ಸ್ವಚ್ಛವಾಗಿ ಮಾಡ್ಕೊಂತೀವಿ, ಅದನ್ನ ಪುಡಿ ಪುಡಿಯಾಗಿ ಮಾಡ್ಕೊಂತೀವಿ. ಬೇಸಾಯ ಹೊಡೆದು ಎಲ್ಲ ಪುಡಿ ಪುಡಿ ಮಾಡಿಕೊಂಡು ಮಡಿ ಮಡಿ ಮಾಡ್ಕೊಂತೀವಿ. ಆ ಕಡೆ ಈ ಕಡೆ ಗುದ್ಲಿ ತಗೊಂಡು ಕಾಣಿ ಮಾಡಿಕೊಂಡು ಮಡಿ ಮಾಡಿಕೊಂಡು ಅದನ್ನೆಲ್ಲ ಹೆಂಟೆಲ್ಲ ಆದಾಕಿ ಆ ಭತ್ತನ ಒಣಗಿದ ಭತ್ತನ ತಗೊಂಡೋಗಿ ಎಲ್ಲ ಮಡಿ ಮೇಲೆ ಹಾಕ್ತೀವಿ. ಮಡಿ ಮೇಲೆ ಹಾಕಿ ಆ ಗುದ್ಲಿ ಒಳಗೆ ಮಣ್ಣಲ್ಲಿ ಮುಚ್ತೀವಿ. ಇದು ಮಣ್ಣಲ್ಲಿ ಮುಚ್ಚಿ ಒಂದು ಕರೆಕ್ಟ್ ಆಗಿ 8 ದಿವಸದಿಂದ 10 ದಿವಸ ಆಗಿದ ತಕ್ಷಣ ಅದು ಮೊಳಕೆ ಬರುತ್ತೆ. ಆ ಮೊಳಕೆ ಬಂದಾದ ನಂತರ ನಾವೇನ್ ಮಾಡ್ತೀವಿ, ಆ ಮಣ್ಣನ್ನ ಮೇಲೆ ಮೊಳಕೆ ಬಂದಿರ್ತಲ್ಲ ಮಣ್ಣನ್ನೆಲ್ಲ ತೆಗೆದು ಬಿಡ್ತೀವಿ. ಅದು ಬರುವಟ್ಲು ಆವಾಗ ಬಂದ ತಕ್ಷಣ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ತಿದ್ವಿ. ಅವಾಗ ಸ್ವಲ್ಪ ಗೊಬ್ಬರ ಹಾಕ್ತಿದ್ವಿ, ಸೀಮೆ ಗೊಬ್ಬರ, ಸೀಮೆ ಗೊಬ್ಬರ ಹಾಕ್ತಿದ್ವಿ. ಅವಾಗ ಸೀಮೆ ಗೊಬ್ಬರ ಹಾಕಿದಾಗ ಬೊಟ್ಲು ಬರೋದು, ಒಟ್ಲು ಬಂದಿದ ತಕ್ಷಣ ಮತ್ತೆ ನಾವು ಮತ್ತೆ ಬೇಸಾಯ ಎಲ್ಲ ಸ್ವಚ್ಛವಾಗಿ ಗದ್ದೆ ಎಲ್ಲ ಮತ್ತೆ ಬೇಸೆ ಹೊಡ್ಕೊಂಡು ಕುಂಟೆಣಿ ಹೊಡ್ಕೊಂಡು ಕೊರಡು ಹೊಡ್ಕೊಂಡು ಮತ್ತೆ ಇದು ಮಾಡಿಕೊಂಡು ಆಳುಗಳಿಗೆ ನೆಟ್ಟಿದ್ದೀನ ಇಂಥದಿನ ಬರಲಿ ಅಂತ ಹೇಳ್ಬಿಟ್ಟು ಅವಾಗ ನೆಟ್ಟಿ ಮಾಡ್ತಿದ್ವಿ. ಆಮೇಲೆ ಅವಾಗ ಸೀಮೆ ಗೊಬ್ಬರ ಹಾಕೋದು ಅಂತಂದ್ರೆ ಎಷ್ಟಂತಂದ್ರೆ 1 20 ಕೆಜಿ ಒಂದು ಎಕರೆಗೆ ಅವಾಗ ಹಾಕ್ತಿದ್ದು. ದನಿ ಗೊಬ್ಬರ ಎಲ್ಲ ಹರಡ್ಬಿಟ್ಟಿದ್ವಲ್ಲ ಅವಾಗ 1 20 ಕೆಜಿ ಹಾಕ್ತಿದ್ವಿ. ಅಷ್ಟು ಬಿಟ್ಟರೆ ಮತ್ತಿನ್ನಿಲ್ಲ. ಆಮೇಲೆ ನೆಟ್ಟಿ, ಆಮೇಲೆ ಕಳೆ ಆಳುಗಳು, ಆಮೇಲೆ ಅವಾಗ ಕಳೆ ಔಷಧಿ ಇರಲಿಲ್ಲ. ಈಗ ಅವಾಗ ಕಳೆ ಔಷಧಿ ಇರಲಿಲ್ಲ, ಏನಿಲ್ಲ, ಕಳೆ ಬರೋದು ಹೆಂಗಸರು ಕರ್ಕೊಂಡು ಹೋಗ್ಬಿಟ್ಟು ನಾವು ಜೊತೆಯಲ್ಲಿ ಕಳೆ ಎಲ್ಲ ಕಿತ್ತು ಅದನ್ನ ಆ ರೀತಿ ಹದವಾಗಿ ಮಾಡ್ತಿದ್ವಿ. ಅವಾಗ ಭತ್ತ ಚೆನ್ನಾಗಿ ಇಳುವರಿ ಬರೋದು. ಈಗ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ಈಗ ಜ್ಯೋತಿ ಭತ್ತ ಬಂತು, ತಗೊಂಬಂದಿದ ತಕ್ಷಣ ಕೆಸರೊಳಗೆ ಹೋಗ್ಬಿಡ್ತೀವಿ. ಅವಾಗ್ಲೇ ಬರೋಟ್ಲು ಅಂತ ಹೇಳಿದ್ರಿ ಮಳೆಗಾಲದ ಸಮಯದಲ್ಲಿ, ಅದ ಯಾವ ರೀತಿ ಮಾಡ್ತಾ ಇರ? ಹಾ, ಅದನ್ನ ಮಳೆಗಾಲದ ಟೈಮಲ್ಲಿ ಏನ್ ಮಾಡ್ತಿದ್ವಿ ಅಂತಂದ್ರೆ, ಅದೇ ತರ ನಾವೇ ಭತ್ತ ರೆಡಿ ಮಾಡಿ ಇಟ್ಕೊಂತಿದ್ವಿ. ಆ ಭತ್ತನ ನೀರೊಳಗೆ 24 ಗಂಟೆ ನೆನೆ ಹಾಕ್ತಿದ್ವಿ. 24 ಗಂಟೆ ನೆನೆ ಹಾಕಿ ತೆಗೆದು ಬಿಡೋದು ಅದನ್ನ ನೀರಲ್ಲಿ ತನಕ ಹೊರಗೆ ಇಟ್ಬಿಡೋದು. ಹೊರಗೆ ಇಟ್ಬಿಟ್ಟು ಅದನ್ನ ಮತ್ತೆ ಒಂದು ಕೊಟ್ಟಿಗೆ ಮನೆಯಲ್ಲಿ ಹುಲ್ಲು ಕಲ್ಲು ಇವೆಲ್ಲ ಹಾಕಿ ದಿಪ್ಪು ಮಾಡ್ತಿದ್ವಿ. ಅದಕ್ಕೆ ದಿಪ್ಪು ಮಾಡಿಬಿಟ್ಟು ಅದನ್ನ ಕಾವು ಮಾಡ್ತಿದ್ವಿ. ಕಾವು ಬರ್ಬೇಕು, ಕಾವು ಬಂದಾಗ ಅದು ಮೊಳಕೆ ಬರೋದು, 2 ದಿವಸ ಬಿಟ್ಟು ಮೊಳಕೆ ಬರೋದು. ಅದೇ 24 ಗಂಟೆಗೆ ಮತ್ತೆ ಮೊಳಕೆ ಬಂದ್ಬಿಡತ್ತೆ. ಅದನ್ನ ಏನ್ ಮಾಡ್ತಿದ್ವಿ, ಅಷ್ಟೊತ್ತಿಗೆ ಇಲ್ಲಿ ನಾವು ರೆಡಿ ಇಲ್ಲಿ ಮೊಳಕೆಗೆ ಹಾಕಿದ ತಕ್ಷಣ ಇಂಥ ದಿನ ಮೊಳಕೆ ಬರುತ್ತೆ ಅನ್ಕುಟ್ಲೆ ನಾವು ಅಲ್ಲೆಲ್ಲ ಹೋಗಿ ಸ್ವಚ್ಛವಾಗಿ ಬೇಸೆ ಎಲ್ಲ ಹೊಡೆದು ಕೆಸರು ಮಾಡಿಬಿಟ್ಟು ಅದನ್ನ ಮಡಿ ಮಾಡಿಬಿಟ್ಟು ಎಷ್ಟು ನಾವು 1 30 ಕೆಜಿ ಹಾಕಿದೀವ, 40 ಕೆಜಿ ಇವತ್ತು ಅವತ್ತೆಲ್ಲ ಒಂದೊಂದು ಕ್ವಿಂಟಲ್ ಹಾಕ್ತಿದ್ವಿ ಬಿಟ್ರಿ, ಒಂದೊಂದು ಹಾಳಿ ಗಟ್ಟಲೆ ಒಟ್ಲು ಬೇಕಾಗಿತ್ತು. ಹಾಗಾಗಿ ನಾವು ಅಷ್ಟನ್ನು ಎಲ್ಲ ಚೊಕ್ಕ ಮಾಡಿಕೊಂಡು ಅದನ್ನ ಮಡಿ ಮಾಡಿಬಿಟ್ಟು ಆ ಮಡಿಗೆ ಹೋಗಿ ತಗೊಂಡೋಗಿ ಭತ್ತನ ಸಿಮುಗಿಸ್ತಿದ್ವಿ. ಸಿಮುಗಿಸಿ ಕರೆಕ್ಟ್ ಕ್ಲೀನಾಗಿ ಒಂದೇ ಹದವಾಗಿ ಮಾಡಿಬಿಟ್ಟು ಸುತ್ತಲೂ ಕೋಳಿ ಹಕ್ಕಿ ಬರಲಿಲ್ದಂಗೆ ಒಂದು ಗರಿ ಅಂತವು ಕಟ್ಟಿ ಬರ್ತಿದ್ವಿ. ಆ ರೀತಿ ವಿಧಾನ ಅವಾಗ ಇದ್ದಿದ್ದು. ಒಂದು ಎಕರೆಗೆ ಎಷ್ಟು ಕೆಜಿ ಭತ್ತ ಬೇಕಾಗಿತ್ತು? ನಮಗೆ 25 ಕೆಜಿ ಸಾಕಿತ್ತು ಅವಾಗ. 25 ಕೆಜಿ ಭತ್ತ ಒಂದು ಎಕರೆಗೆ ಸಾಕಿತ್ತು ಅವಾಗ. ನಾವು ಅದರ ಹತ್ತಿರ ನೆಡ್ತಿದ್ವಿ. ನಾವು ಭತ್ತ ನೆಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಅಗಲ ನೆಡ್ತಿರ್ಲಿಲ್ಲ, ಸ್ವಲ್ಪ ಹತ್ತಿರ ನೆಡಬೇಕು ಆ ರೀತಿ ಹಿಂದೆ. ಇತ್ತೀಚೆಗೆ ಅವ್ರು ನೆಟ್ಟಂಗೆ ಹಿಂದೆ ಯಾಕೆ ಹತ್ತತ್ರ ನೆಡ್ತಾ ಇದ್ರಿ ತಾವು? ಅದು ನಮಗೆ ಇಳುವರಿ ಬರಲಿ ಅಂತ ಅನ್ಬಿಟ್ಟು ಹಿಂದಿಗ್ನರು ಹತ್ತಿರ ನೆಡ್ರಿ ಹತ್ತಿರ ನೆಡ್ರಿ ಅನ್ನರು, ಹಾಗಾಗಿ ಹತ್ತಿರ ನೆಡೆಸ್ತಿದ್ವಿ. ಅಂದ್ರೆ ಭೂಮಿನ ತಾವು ಹದಗೊಳಿಸೋ ಟೈಮಲ್ಲಿ ಯಾವ ಗೊಬ್ಬರ ಕೊಡ್ತಿದ್ರಿ ಭೂಮಿಗೆ? ಭೂಮಿ ಹದಗಳು ಈಗ ನಾ ಫಸ್ಟ್ ದನಿ ಗೊಬ್ಬರ ಎಲ್ಲ ಚೆಲ್ಕೊಂಡ್ಬಿಡ್ತಿದ್ವಿ, ದನಿ ಗೊಬ್ಬರ ಎಲ್ಲ ಚೆಲ್ಬಿಡ್ತಿದ್ವಿ ಬಿಳಿಗೆ. ಬಿಳಿ ಚೆಲ್ಬಿಟ್ಟು ನೇಗಿಲು ಮುಗಿಸ್ತಿದ್ವಿ. ನೇಗಿಲು ಮುಚ್ಚಿಬಿಟ್ಟು ಅದಕ್ಕೆಲ್ಲ ನೀರು ಕಟ್ಬಿಟ್ಟು ಮತ್ತೆ ಗೊರಡು ಹೊಡೆದು ಅದಕ್ಕೆ ಮತ್ತೆ ಇನ್ನೊಂದ್ಸತಿ ನೇಗಿಲು ಮುಗಿಸ್ತಿದ್ವಿ. ಆಮೇಲೆ ಮತ್ತೆ ಬದನ ಸ್ವಚ್ಛಗೊಳಿಸ್ಕೊಂತಿದ್ವಿ ಫಸ್ಟು. ಆಮೇಲೆ ಮತ್ತೆ ಇನ್ನೊಂದ್ಸತಿ ಎರಡನೇ ಸತಿ ನೇಗಿಲು ಹೊಡೆದಾಗ ಬದನೆಲ್ಲ ಮತ್ತೆ ನೀರು ನಿಲ್ಲಿಕ್ಕೆ ಬದನೆಲ್ಲ ಹಾಕುತ್ತಿದ್ವಿ. ಬದನೆಲ್ಲ ಸುತ್ತ ಹಾಕೊಳ್ತಿದ್ವಿ. ಎಷ್ಟು ಎಕರೆ 5 ಎಕರೆ ಇದ್ರೂ ಬದ ಹಾಕೊಂತಿದ್ವಿ, 10 ಎಕರೆ ಇದ್ರೂ ಹಾಕೊಂತಿದ್ವಿ, 2 ಎಕರೆ ಇದ್ರೂ ಕೂಡ ಎಲ್ಲ ಸ್ವಚ್ಛಗೊಳಿಸ್ಕೊಂತಿದ್ವಿ. ಸ್ವಚ್ಛಗೊಳಿಸ್ಕೊಂಡು ಕೊನೆಗೆ ಅದನ್ನ ಕಳಿಯಕ್ಕೆ ಬಿಡ್ತಿದ್ವಿ. ಯಾಕೆ ಅದನ್ನ ಚೆನ್ನಾಗಿ ಕಳಿಬೇಕದು ಗೊಬ್ಬರ ನಾವು ಹಾಕಿರೋದು ಕೊಳಿಬೇಕದು, ಆತರ ಕೊಳಿಬೇಕು. ಕೊಳಿಯ ರೀತಿ ನಾವು ಸ್ವಚ್ಛ ಮಾಡ್ಕೊಂತಿದ್ವಿ. ಆಮೇಲೆ ಭತ್ತ ಕರೆಕ್ಟಾಗಿ ಅವಾಗೆಲ್ಲ ನಾವೆಲ್ಲ 25-30 ದಿನಕ್ಕೆ ನೆಟ್ಟಿ ಮಾಡ್ತಿದ್ವಿ. 25-30 ದಿನ ಆಗಲೇಬೇಕು ಅದಕ್ಕೆ ಹಿಂದೆ. ನಾವು 30 ದಿನ ಆಗಲೇಬೇಕು. 30 ದಿನ ಆದಮೇಲೆ ನಾವು ಹೆಣ್ಣಾಳು ಕರ್ಕೊಂಡೋಗಿ ನೆಟ್ಟಿ ಮಾಡ್ತಿದ್ವಿ ಎಲ್ಲ ಸ್ವಚ್ಛಗೊಳಿಸ್ಕೊಂಡು. ಒಟ್ಲಾಕಿದ್ದು 30 ದಿನ ಆಗ್ಲೇಬೇಕು ಅಂತ ಇದ್ರಲ್ಲ, ಅದಕ್ಕಿಂತ ಮುಂಚೆ ಮಾಡಿದ್ರೆ ಏನ್ ತೊಂದ್ರೆ, ಜಾಸ್ತಿ ಮಾಡಿದ್ರೆ ಏನ್ಕೊಂತ ಯಾವ ರೀತಿ ನಿಮಗೆ ಅದು ಗೊತ್ತಾಗ್ತಿತ್ತು ನಿಮಗೆ? ನಾವು ಡೇಟ್ ಬರೆದು ಇಟ್ಕೊಂತಿದ್ವಿ. ಇವತ್ತು ದಿನ ನಾವು ಭತ್ತ ಬಿಟ್ಟಿದೀವಿ, ನಾವು ಇಂಥ ದಿನ ನೆಟ್ಟಿಗೆ ಮಾಡಬೇಕು ಅಂತ. ನಾವು ಈ ಹಿಂದೆ ಎಲ್ಲ ಮಳೆ ಅತಿ ಹೆಚ್ಚಿರೋದ್ರಿಂದ ಸಸಿ 20-25 ದಿನ ಮಾಡಿದ್ರು ಅಂತಂದ್ರೆ ಸಸಿ ಎಲ್ಲ ಕೊಳ್ತೋಗ್ಬಿಡವು. ಅವಾಗ ನಾವೇನ್ ಮಾಡ್ತಿದ್ವಿ, ಬೇಡ 1 ತಿಂಗಳು ಪೈರು ಆಗ್ಬೇಕು, ಅದು ಬಲ್ತಿರ್ಬೇಕು, ಹಾಗಾಗಿ ಅದು ಮಾಡಿದ್ರೆ ಅದು ನೀರಿದ್ರೂ ತಡ್ಕೊಳ್ಳುತ್ತೆ ಅಂತ ಅನ್ಬಿಟ್ಟು ಆ ರೀತಿ ಮಾಡ್ತಿದ್ವಿ. ಹಾಗಾಗಿ ಹಿಂದೆ ಎಲ್ಲ 1 ತಿಂಗಳಿಗೆ ಮಾಡ್ತಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಸ್ಪೀಡ್ ಆಗ್ಬಿಟ್ಟಿದೆ, ರೈತರದ್ದು ಸ್ಪೀಡ್ ಆಗ್ಬಿಟ್ಟಿದೆ, ನಾವು ತಿನ್ನೋದು ಸ್ಪೀಡ್ ಆಗ್ಬಿಟ್ಟಿದೆ, ಓಡೋದು ಸ್ಪೀಡ್ ಆಗ್ಬಿಟ್ಟಿದೆ ಆ ರೀತಿ. ಈಗೇನು ಜಲ್ದಿ ಮಾಡ್ಬೇಕು, ನಾನು ಜಲ್ದಿ ಮಾಡ್ಬೇಕು, ನನಗೆ ಆಸೆ ಬಂದಿರ, ನನ್ನ ಪಕ್ಕದನ್ನ ಅವನು ಮಾಡ್ದ, ನನ್ನ ಪಕ್ಕದನ್ನ ಇವನು ಮಾಡ್ದ, ಏ ಅವನು 15 ದಿನಕ್ಕೆ ಮಾಡಿದಾನೆ, ಅವನದೇನಾಗಿಲ್ಲ, ಹೋಸತಿ ಬಂತು ಇವತ್ತು, ಇವನು 20 ದಿನಕ್ಕೆ ಮಾಡಿದಾನೆ, ನಾವು ಮಾಡ್ಬೇಕು ಅಂತ ಅನ್ಬಿಟ್ಟು. ಹಾಗಾಗಿ ಈಗ 20 ದಿನದ ನೆಟ್ಟಿ ಮಾಡ್ಬಿಡ್ತಾರೆ, 25 ದಿನದೊಳಗೆ ನೆಟ್ಟಿ ಮಾಡ್ಬಿಡ್ತಾರೆ. ಈಗಿಂದ 25 ದಿನ ನೆಟ್ಟಿ ಮಾಡ್ಬೇಕಾದ್ರೆ ಮಾಡಿದ ತಕ್ಷಣ ಅದಕ್ಕೇನು ಇಮಿಡಿಯೇಟ್ಲಿ ಕೊಡ್ತಾ ಇರೋದೇ, ಅದೇನು ಟೈಮ್ ತಗೊಳ್ತಿರ್ಲಿಲ್ಲ. ನಿಮ್ಮ ಪ್ರಕಾರವಾಗಿ, ನಿಮ್ಮ ಒಂದು ಅನುಭವದ ಪ್ರಕಾರವಾಗಿ ಹೇಳೋದಾದ್ರೆ, ಈ ಭತ್ತವನ್ನು ಯಾವ ಕಾಲದಲ್ಲಿ ಇದನ್ನ ಕೃಷಿ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ಯಾವ ಸಮಯದಲ್ಲಿ ಇದನ್ನ ನಾಟಿ ಮಾಡಬೇಕು ಅಂತ ಹೇಳ್ತೀರಿ? ಸರ್, ಈಗ ನಾವು ಭತ್ತ ಆಗಸ್ಟ್ಗೆ ನಾವು ನೆಟ್ಟಿ ಮಾಡ್ತಿದ್ವಿ, ಪ್ರತಿ ಆಗಸ್ಟ್ 15 ತಾರೀಕಿಗೆ ಹಿಂದೆ ಎಲ್ಲ ನೆಟ್ಟಿ ಮಾಡ್ತಿದ್ವಿ. ಆವಾಗ ಪ್ರತಿ ಆಗಸ್ಟ್ ಅಲ್ಲಿ ನೆಟ್ಟಿ ಮಾಡ್ತಿದ್ವಿ. ಅಲ್ಲಿಂದ ಕರೆಕ್ಟ್ ಆಗಿ 5 ತಿಂಗಳು ಬರೋದು, 5 ತಿಂಗಳಿಗೆ ಕೊಯ್ಲು ಬಂದ್ಬಿಡೋದು. 5-5.5 ತಿಂಗಳು ಅಂದ್ರೆ ನಮಗೆ ಇದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತರ ಲೆಕ್ಕ ಆಗ್ತಿರ್ಲಿಲ್ಲ. ನಾವು ಗದ್ದೆಲ್ಲೇ ಓಡಾಡ್ತಾ ಇರ್ತಿದ್ವಲ್ಲ, ಹಾಗಾಗಿ ಭತ್ತ ಬಂತ, ದುಂಡಾಯ್ತಾ, ಹೊಡೆ ಬರ್ತಾ ಇದೆಯಾ ಅನ್ಕೊಂಡು ಅದನ್ನ ಲೆಕ್ಕ ಹಾಕೊಂಡು ನಾವು 5 ತಿಂಗಳು. ಅದಕ್ಕೆ ನಾವು ಏನ್ ಮಾಡ್ಬೇಕು ಗ್ರಾಮೀಣ, ಈಗ 20 ದಿವಸ ಆಯ್ತು, 25 ದಿವಸ ಆಯ್ತು, ಅದಕ್ಕೊಂದು ಸ್ವಲ್ಪ ಗೊಬ್ಬರ ಕೊಡ್ರಿ ಇನ್ನರು ಮನೇಲಿ ಯಜಮಾನರು, ಅವಾಗ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತಿದ್ವಿ. ಆಮೇಲೆ ಕಳೆ ಕಿತ್ತ ಮೇಲೆ ಒಂದ್ ಸ್ವಲ್ಪ, ಈಗ ಏನಪ್ಪ ಅಂದ್ರೆ ಈಗ ಕೊನೆಗೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳು ಬರಕ್ಕೆ ಶುರುವಾಗ್ಬಿಟ್ಟು, ಮೊದ್ಲೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರ ಇರಲೇ ಇರಲಿಲ್ಲ, ಬರೀ ಇದ್ರದ ಗೊಬ್ಬರ. ಅವಾಗ ಹೆಂಗೆ ಅಂತಂದ್ರೆ ಮತ್ತೆ ಕಳೆ ಕಿಳಿದ ತಕ್ಷಣ ಒಂದ್ ಸ್ವಲ್ಪ ಗೊಬ್ಬರ, ಬೇರೆ ಗೊಬ್ಬರನ ತಗೊಂಡೋಗಿ ಎಸಿತಿದ್ವಿ, ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಿ, ಒಂದ್ 5-6 ಚೀಲನ ಮತ್ತೆ ಎಸಿ ಅದು ಕಳೆ ಕಿತ್ತ ತಕ್ಷಣ. ಅವಾಗ ಹಿಂದೆ ಆ ರೀತಿ ಮಾಡ್ತಿದ್ವಿ, ಈಗ ಹಂಗಲ್ಲ. ಈ ಕಾಂಪ್ಲೆಕ್ಸ್ ಗೊಬ್ಬರ ಬಂದ್ಮೇಲೆ ಅದನ್ನೆಲ್ಲ ಬಿಟ್ಬಿಟ್ಟು ಅದ್ರ ಮೇಲೆ ಹೊಂದ್ಬಿಟ್ವಿ. ಒಂದ್ 20 ಕೆಜಿ ಹಾಕ್ರೆ ಸಾಕು, ಏನಾಗಲ್ಲ ಅನ್ನೋರು ನಮ್ ತಂದೆ ಅವರು, 20 ಕೆಜಿ ಹಾಕ್ತಿದ್ವಿ. ಕೊನೆಗೆ ಒಂದು 2ನೇ ಕಳೆ ಕಿತ್ತಾದ್ಮೇಲೆ ಅವಾಗ ಒಂದ್ 20 ಕೆಜಿ ಹಾಕ್ರು, ಒಂದ್ 15 ಕೆಜಿ 20 ಕೆಜಿ ಎಕರೆಗೆ ಅನ್ನರು ಅವಾಗ ಹಾಕ್ತಿದ್ವಿ. ಅವಾಗೇನು ರೋಗಗಳು ಬರ್ತಿರ್ಲಿಲ್ವ ಭತ್ತಕ್ಕೆ? ಅವಾಗೇನು ರೋಗಗಳು ಬರ್ತಿರ್ಲಿಲ್ಲ, ಔಷಧಿನೇ ಹೊಡಿತಿರ್ಲಿಲ್ಲ ನಾವು, ರೋಗನೇ ಬರ್ತಿರ್ಲಿಲ್ಲ. ಆಮೇಲೆ ರೋಗ ಕಂಡಿದ್ದು ಇತ್ತೀಚೆಗೆ, ಬಾರಿ ಒಂದ್ 10 ವರ್ಷದಿಂದ ಇತ್ತಲಾಗೆ ರೋಗ ಕಂಡಿದ್ದು. ಅತ್ಲಾಗಿ ರೋಗಗಳು ಭತ್ತಗಳಿಗೆ ರೋಗ ಬರ್ತಿರ್ಲಿಲ್ಲ, ರೋಗ ಕಂಡು ಇರಲಿಲ್ಲ ನಾವು. ಅದಕ್ಕೆ ಔಷಧಿ ಮಾಡೋ ಅವಾಗ ರೋಗ ಬಂತು ಅಂದ್ರೆ ನಾವು ಏನ್ ಮಾಡ್ತಿದ್ವಿ, ನಮ್ಮ ತಂದೆಯವರು ಹೇಳೋರು ಇನ್ನು ಯಾಕೋ ಎಲೆ ಅದು ಯಾಕೋ ಇದಾಗಿದೆ ಕಡೋ ಅಂತ ಅನ್ಬಿಟ್ಟು ಇದು ಮಾಡೋರು. ಈ ಬೇವಿನ ಸೊಪ್ಪು ಕಾಡಿಂದ ಒಂದು ಸೊಪ್ಪು ಕಟ್ಕೊಂಬಿಟ್ಟು ಹಿಂಗೆ ತೆಪ್ಪ ಮಾಡ್ದಂಗೆ ಮಾಡ್ಬಿಟ್ಟು ಆ ಭತ್ತದ ಮೇಲೆ ಎಲ್ಲ ಎಳ್ದಾಡ್ಬಿಡ್ತಿದ್ವಿ. ಎಳ್ದಾಡ್ರು ಅಂತ ಅಂದ್ಬಿಟ್ಟು ಅದೂ ನಮ್ಮ ಅನುಭವದಲ್ಲಿ ನಾವು ಮಾಡಿರೋದು. ಆ ಭತ್ತದ ಮೇಲೆ ಎಳ್ದಾಡ್ಬಿಡ್ತಿದ್ವಿ, ಎಳ್ದಾಡ್ ತಕ್ಷಣ ಅವ್ನು ಬಿಟ್ರೆ ಏನಾಗಲ್ಲ ಅನ್ನೋರು. ಅದು ರೋಗನ ಕಂಟ್ರೋಲ್ ಮಾಡೋದು ಏನೋ ಅದು ನಮ್ಮ ತಂದೆಯವ್ರಿಗೆ ಗೊತ್ತು, ನಾವು ಅದನ್ನ ಮಾಡ್ತಾ ಇದ್ವಿ. ಈಗ ನಮಗೆ ಅನುಭವ ಬಂದ್ಮೇಲೆ ಅದು ಅವತ್ತು ಆ ರೀತಿ ಮಾಡ್ತಿದ್ವಿ, ಓ ಚೆನ್ನಾಗ್ ಬರೋದು ಅಂತ. ಅವಾಗ ಔಷಧಿ ಪೌಷಧಿ ಏನು ಫ್ರೀ ಮಾಡ್ತಿರ್ಲಿಲ್ಲ. ಅವತ್ತಿನ ಒಂದು ವ್ಯವಸಾಯ ಅಂದ್ರೆ ಬೇಸಾಯಕ್ಕೂ ಇವತ್ತಿನ ನೀವು ನೋಡ್ತಾ ಇರೋದು ಈ ಬೇಸಾಯಕ್ಕೂ ಏನ್ ವ್ಯತ್ಯಾಸ, ಈಗಿನ ಬೇಸಾಯ ಪದ್ಧತಿಗಳು ಯಾವ ರೀತಿ ಇದೆ ಅಂತ ಹೇಳ್ತೀರಿ ಸರ್? ಈಗ ಅವತ್ತಿನ ಬೇಸಾಯಕ್ಕೂ ಇವತ್ತಿನ ಬೇಸಾಯಕ್ಕೂ ಭಾರಿ ವ್ಯತ್ಯಾಸ ಇದೆ ಸರ್. ಅವತ್ತು ಭಾರಿ ಎತ್ತುಗಳಲ್ಲಿ ಭಾರಿ ಕಷ್ಟ ಪಡಬೇಕು, ಆಮೇಲೆ ಕಷ್ಟ ಪಡಲೇಬೇಕಾಗಿತ್ತು. ಅವತ್ತು ಕಷ್ಟಪಟ್ಟರೆ ಪ್ರತಿಫಲನೂ ಹಂಗೆ ಸಿಗೋದು. ಇವತ್ತು ಬೇಸಾಯ ಅಂತಂದ್ರೆ ಏನ, ಅವತ್ತಿನ ಬೇಸಾಯಕ್ಕೆ ಭಾರಿ ಕಷ್ಟ ಇದೆ. ಅವತ್ತೆಲ್ಲ ಎಲ್ಲ ದನಗಳ ಮೇಲೆ ಮಾಡಿಸ್ಬೇಕಾಗಿತ್ತು. ಅವು ದನಗಳನ್ನು ಭಾರಿ ಅವು ಜನ್ಮ ಅಯ್ಯೋ ಅನ್ನೋವು, ಅದ್ರ ಜೊತೆಯಲ್ಲಿ ನಾವು ಅಯ್ಯೋ ಅಂತಿದ್ವಿ. ಅಂದ್ರೂ ಕೂಡ ಪ್ರತಿಫಲ ಚೆನ್ನಾಗಿತ್ತು, ಅವತ್ತಿನ ಫುಡ್ ಚೆನ್ನಾಗಿತ್ತು ನಮಗೆ. ಅವತ್ತಿನ ಫುಡ್ ನಾವು ಅಷ್ಟೆಲ್ಲ ಮಳೆ ಬಂದ್ರು ಕೂಡ ನಾವು ದನ ಕೊಟ್ಟಿಗೆ ಒಳಗೆ ದನ ಮೈ ತೊಳ್ಕೊಂಡು ಬಂದ್ಬಿಟ್ಟು ಬೆಂಕಿ ಹಾಕ್ಬಿಡ್ತಿದ್ವಿ. ಬೆಂಕಿ ಹಾಕೊಂಡು ನಾವು ಬೆಂಕಿ ಕಾಸ್ಕೊಂಡು ಅವಕ್ಕೂ ಹೊಗೆ ಕೊಟ್ಕೊಂಡು ಆಮೇಲೆ ಹೊರಗೆ ಬರ್ತಿದ್ವಿ. ಅವತ್ತಿನ ಬೇಸಾಯ ಅಷ್ಟು ಕಷ್ಟ ಇತ್ತು. ಇವತ್ತಿನ ಬೇಸಾಯ ಹೆಂಗೆ ಅಂತಂದ್ರೆ, ಇವತ್ತಿನ ಬೇಸಾಯ ಇನ್ನೇ ಸಸಿ ಇವತ್ತು ಬಿಟ್ಟಿದೀವಿ ಅಂತ ಅಂದ್ರೆ ಇನ್ ಇಪ್ಪತ್ತು ದಿವಸ ಆದ್ಮೇಲೆ ಒಂದೇ ದಿವಸಕ್ಕೆ ನೆಟ್ಟಿ ಮಾಡ್ಕೊಂಡ್ಬರ್ಬೋದು. ಆ ರೀತಿ ಆಧುನೀಕರಣಗಳು ಬಂದಿದ್ದಾವೆ. ಈಗ ಟ್ರ್ಯಾಕ್ಟರ್ ತಗೊಂಡೋಗ್ಬಿಟ್ಟು ಬೀಳ್ ಸಮೇತನೇ ಇವತ್ತು ಹೊಡೆಯೋದು ನಾಳೆಗೆ ನೆಟ್ಟಿ ಹಚ್ಕೊಂಡು ಬರ್ಬೋದು, ಆ ರೀತಿ ಬಂದಿದ್ದಾವೆ. ಅದಕ್ಕೆ ಇವತ್ತಿಂದು ಅಂದ್ರೆ ಭಾರಿ ಸುಲಭ. ಏನು ಇಪ್ಪತ್ತು ದಿವಸ ಮನೇಲಿ ಇದ್ದು ಎರಡು ದಿವಸ ನೀ ಕೆಲಸ ಮುಗಿಸ್ಕೊಂಡು ಬರ್ಬೋದು. ಅವತ್ತು ಇಪ್ಪತ್ತು ದಿವಸಕ್ಕೆ ಇಪ್ಪತ್ತು ದಿವಸನೂ ಕೆಲಸ ಮಾಡಬೇಕಾಗಿತ್ತು. ಅದೇನು ಆ ಹೆಂಟೆ ಮೂರು ಸತಿ ಕೊಳ್ಳು ಹೊಡಿಬೇಕು, ಅವಾಗ ಆ ಕೊಳ್ಳು ಇದಾಗಲ್ಲ. ಆಮೇಲೆ ಕುಂಟೆಣಿ ಹೊಡಿಬೇಕು, ಆಮೇಲೆ ಮತ್ತಮ್ಮ ಇನ್ನೊಂದು ಸತಿ ಕೊಳ್ಳು ಹೊಡಿಬೇಕು, ಅದ ಬರಲಿಲ್ಲ ಕಂಡ್ರು ಇನ್ನೂ ಹೊಡಿರ ಒಂದ್ಸತಿ ಅಂತ ಕಳಿಸೋರು. ಅಂದ್ರೆ ಅವತ್ತಿಗೂ ಇವತ್ತಿಗೂ ಭಾರಿ ವ್ಯತ್ಯಾಸ ಇದೆ. ಅವತ್ತಿನಿಗೂ ಆ ತರ ಮಾಡಿದ್ರು ಕೂಡ ಅವತ್ತು ಅಷ್ಟೇ ಇಳುವರಿ ಇತ್ತು. ಇವತ್ತು ಮಾಡಿದ್ವಿ, ಇವತ್ತೇನು ಎರಡು ದಿವಸದಲ್ಲಿ ಒಂದು ತಿಂಗಳು ಕಷ್ಟ ಪಡೋದೇ ಬೇಡ, ಎರಡೇ ದಿವಸ ನೆಟ್ಟಿ ಹಚ್ಕೊಂಡು ಬರ್ಬೋದು. ಅದೆಷ್ಟಾದ್ರೂ ಬರಲಿ, ಅದು ಅಷ್ಟು ಬರ್ತಿತ್ತು ಎಷ್ಟು ಬರ್ತಿದ್ದೆ ಅಂತ ಬೇಡ, ಯಾರಪ್ಪ ಅಷ್ಟಕ್ಕೂ ಸಾಯೋದು, ಸಾಕು ಎರಡೇ ದಿನಕ್ಕೆ ನೆಟ್ಟಿ ಹಚ್ಕೊಂಡು ಬರ್ಬೋದು. ಆ ರೀತಿ ಇವತ್ತಿನ ಕೃಷಿ ಇದೆ. ಆಮೇಲೆ ಇವತ್ತಿನ ಕೃಷಿಗೆ ಏನಪ್ಪ ಅಂತಂದ್ರೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಏನು ಬರೋದಿಲ್ಲ. ಸೀಮೆ ಗೊಬ್ಬರ ಹಾಕಿಲ್ಲ ಅದಕ್ಕೆ ಅಂತಂದ್ರೆ ಒಂದು ಒಂದು ಚೆಂಡೆ ಹೂವಿನ ಗಿಡ ನೆಡ್ರಿ, ಒಂದು ಹೂವಿನ ಗಿಡ ನೆಡ್ರಿ, ಒಂದು ಪಪ್ಪಾಯಿ ಗಿಡ ನೆಡ್ರಿ, ಅದಕ್ಕೆ ಗೊಬ್ಬರ ಹಾಕಿದ್ರೆ ಮಾತ್ರ ಮೇಲ್ ಬರೋದು. ಗೊಬ್ಬರ ಹಾಕಿಲ್ಲ ಅಂತಂದ್ರೆ ಅಲ್ಲೇ ಇರುತ್ತೆ. ಆ ರೀತಿ ಕೃಷಿ ಇದಕ್ಕೆ ಬಂದ್ಬಿಟ್ಟಿದೀವಿ ನಾವು. ಇಳುವರಿ ಬಗ್ಗೆ ಹೇಳೋದಾದ್ರೆ ಮುಂಚೆ ಎಷ್ಟಿತ್ತು, ಈಗ ಎಷ್ಟು ಬರ್ತದೆ ತಮ್ದು? ಸರ್ ಮುಂಚೆ ನಾನು 40 ಕ್ವಿಂಟಾಲು ಜಯ ಭತ್ತ ಬೆಳೀತಿದ್ದೆ, JNS 40 ಕ್ವಿಂಟಾಲ್ ಬೆಳೀತಿದ್ದೆ. ಇವತ್ತು 20 ಚೀಲಕ್ಕೆ ಬಂದಿದ್ದೀವಿ. 20 ಚೀಲ ಅಂದ್ರೆ 15 ಕ್ವಿಂಟಾಲ್ಗೆ ಬಂದಿದ್ದೀವಿ. ಅಂದ್ರೆ ಮತ್ತೆ ಸೀಮೆ ಗೊಬ್ಬರ ಮತ್ತೆ ಅದು ಕೊಟ್ಟಿಗೆ ಗೊಬ್ಬರ ಇಲ್ಲೇ ಇಲ್ಲ ಬಿಡ್ರಿ. ಈ ಕೊಟ್ಟಿಗೆ ಗೊಬ್ಬರಗಳು ಇಲ್ಲ ಅಂದ್ರೆ ದನಗಳೇ ಕಟ್ಟಲ್ಲ, ಈಗ ದನಗಳು ಮಾಡರೇ ಇಲ್ಲ. ಆಮೇಲೆ ಅತಿ ಹೆಚ್ಚು ಈಗ ರೈತರ ಕೆಲಸ ಮಾಡರೇ ಬಿಟ್ಬಿಟ್ರು. ಈಗ ಇಲ್ಲಿ ನಾವು ದನ ಸಾಕರು ತಂದೆ ತಾಯಿ ಅವತ್ತಿಂದಲೂ ಸಾಕಂಬಿಟ್ಟು ಮತ್ತೆ ಇವತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅವ್ರ ಮಕ್ಕಳು ಹೋದ್ಮೇಲೆ ನಾವು ಇನ್ಯಾಕೆ ದನ ಸಾಕೋದು, ನಾವು 1/4 ಲೀಟರ್ ಹಾಲು ಕುಂಟ್ಕೊಳ್ಳೋಣ ಅಂತ ಅನ್ಬಿಟ್ಟು. ಆ ದನ ಸಾಕೋದು ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಕೊಟ್ಟಿಗೆ ಗೊಬ್ಬರ ದನಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ನಮಗೆ ಆಸೆ ಇದೆ. ಆದ್ರೆ ನಮ್ಮ ಮಕ್ಕಳಲ್ಲಿ ಆಸಕ್ತಿನೇ ಇಲ್ಲ, ಎಲ್ಲ ಸಿಟಿ. ಆ ರೀತಿ ಓದೋರಿದ್ರ ಮೇಲೆ ನಾವು ಇವತ್ತು ನಾವು ರೈತರನ್ನ ನಾವಾಗಿ ರೈತರು ಇಲ್ದಂಗೆ ಮಾಡ್ಕೊಂತ ಇದ್ದೀವಿ. ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ ಸರ್? ಈಗ ಈಗ ಗೊಬ್ಬರ ನಾವು 3 ಸತಿ ಕೊಡ್ತೀವಿ ಸರ್. ಫಸ್ಟಿಗೆ ತಳಕ್ಕೆ ಫಸ್ಟು ನೆಟ್ಟಿ ಹಚ್ಚಬೇಕಾದ್ರೆ 1 ಸತಿ ಹಾಕ್ತೀವಿ, ಆಮೇಲೆ ನಂತರ ಅದಕ್ಕೆ ಕಳೆ ಔಷಧಿ ಹಾಕ್ತೀವಿ. 5 ದಿವಸ ಬಿಟ್ಟು 5 ದಿವಸಕ್ಕೆ ಕಳೆ ಔಷಧಿ ಹಾಕಬೇಕು. 5 ದಿವಸ ಆದ ನಂತರ ಅದಕ್ಕೆ ನೀರನ್ನು ನೋಡ್ಕೊಂಡಿರ್ತೀವಿ. 15 ದಿವಸಕ್ಕೆ ತಪ್ಪಿದ್ರೆ 20 ದಿವಸಕ್ಕೆ ಕಳೆ ಕೀಳ್ತೀವಿ. ಅಂದ್ರೆ ಕಳೆ ಬಂದಿರಲ್ಲ, ಒಂದೆರಡು ಆಳು ಹೆಂಗಸಾಳು ಕಳಿಸ್ಬಿಟ್ಟು ಅಡ್ಡಾಡ್ಕೊಂಬರ್ರಮ್ಮ ಅಂತ ಕಳಿಸ್ತೀವಿ. ಅಂದ್ರೆ 1 ಎಕರೆಗೆ 3 ಆಳು ಕಳಿಸ್ತೀವಿ. ಅಡ್ಡಾಡ್ಕೊಂಬಂದ ನಂತರ ಕೊನೆಗೆ ನಾವು ಮತ್ತೆ ಗೊಬ್ಬರ ಕೊಡ್ತೀವಿ, ಮಿಕ್ಸರ್ ಕೊಟ್ಬಿಡ್ತೀವಿ. ಒಬ್ಬಾಳ ಮಿಕ್ಸರ್ ಕೊಟ್ಟಿದ್ದಾಗ 17 17 ಅಂತ ಅದು ಕೊಟ್ಟಿವಿ. 20 ಗೊಬ್ಬರ ಇದೆಯಲ್ಲ, 20 20 ಇದೆಯಲ್ಲ, 20 20 ಗೊಬ್ಬರ ಕೊಟ್ಬಿಡ್ತೀವಿ. ಅವನು ಏನು ಅಂಗಡಿನ ಹೇಳ್ತಾನೆ, ಅಣ್ಣ ಇತ್ಕೊಳ್ಳೋಣ ಚೆನ್ನಾಗಿದೆ, ಅವನಿಗೆ ಲಾಭ ಬರೋಂತದ್ ಹೇಳ್ತಾನೆ, ಅವ್ರಿಗೆ ಲಾಭ ಬರಬೇಕು ಅಂತ ಗೊಬ್ಬರನೇ ಇಟ್ಟು ಮಾರೋದು. ಹಾಗಾಗಿ ನಾವು ಕೇಳಿದ್ ಕೊಡಲ್ಲ, ಅಣ್ಣ ಇಂಥದ್ದು ಹಾಕೋಣ, ಹ್ಞೂ ಆಯ್ತಪ್ಪ ಕೊಡಪ್ಪ, ನಮಗೆ ವಿಧಿ ಇಲ್ಲ, ಮತ್ತೆ ನಾವು ಇಲ್ಲಿಂದ ಟಮನಿಗೆ ಹೋಗಿ ತರೋಕ್ಕಾಗೋದಿಲ್ಲ, ಹ್ಞೂ ಕೊಡಪ್ಪ ಅದನ್ನೇ ಹಾಕಿ ಮಿಕ್ಸರ್ ಹಾಕ್ತೀವಿ. ಮಿಕ್ಸರ್ ಆದ ತಕ್ಷಣ ಎರಡನೇ ಕಳೆ ಅಲ್ಲಿಗೆ 40 ದಿವಸ ಆಗುತ್ತೆ. 40 ದಿವಸಕ್ಕೆ ಏನ್ ಮಾಡ್ತೀವಿ, ಮತ್ತೆ ನಾವು ಇನ್ನೊಂದ್ಸತಿ ಕಳೆ ಕೀಳ್ತೀವಿ. ಕಿತ್ತಾದ್ಮೇಲೆ 45 ದಿನ 45 ದಿನಕ್ಕೆ ಇನ್ನೊಂದು ಗೊಬ್ಬರ ಕೊಡ್ತೀವಿ. ಅಂದ್ರೆ ಸುಪಾಲ ಒಂಚೂರು ಅದಕ್ಕೆ ವೀರ್ಯ ಮಿಕ್ಸ್ ಮಾಡಿಕೊಂಡು 1 ಎಕರೆಗೆ 20 ಕೆಜಿ ಅಷ್ಟು ಮಿಶ್ರಣ ಮಾಡ್ತೀವಿ. ಆಮೇಲೆ ಔಷಧಿನ 2 ಸತಿ ಹೊಡಿತೀವಿ. ಈಗ ನಾವು ಅಲ್ಲ ಔಷಧಿ ಹೊಡೆದಿಲ್ಲ ಅಂತಂದ್ರೆ ಅಲ್ಲಿ ತಿನ್ನಕ್ಕೆ ಶುರು ಮಾಡಿಬಿಡುತ್ತೆ. ಆಮೇಲೆ ಇತ್ತೀಚೆಗೆ ಏನಾಗಿದೆ, ಗೊನೆ ಕೀಟಕ ಬಾಧೆ ಅಂತ ಬಂದ್ಬಿಟ್ಟಿದೆ. ಈ ಭತ್ತ ಬಂದ ಮೇಲೆ ಗೊನೆನೇ ತಿನ್ಬಿಡುತ್ತೆ. ಅದು ಎಲ್ಲಿಂದ ತಿನ್ನುತ್ತೆ ಅಂತ ನಮಗೆ ಗೊತ್ತಿಲ್ಲ. ಕೃಷಿಗಳು ಬಂದಿದ್ದಾರೆ, ಎಷ್ಟೋ ಜನ ನೋಡ್ಕೊಂಡಿದ್ದಾರೆ, ಅದಕ್ಕೂ ಈ ಪೌಡರ್ ಕೊಟ್ಟಿದ್ದಾರೆ ಏಸಿಯಕ್ಕೆ. ಆಮೇಲೆ ಭತ್ತು ಇನ್ನು ಗೊನೆ ಇನ್ನು ಗರ್ಭ ಆಗಿರುತ್ತೆ, ಗರ್ಭ ಆಗಿ ಒಂಚೂರು ಇದಾಗಿರುತ್ತೆ, ಅವಾಗಲೇ ಔಷಧಿ ಹೊಡೀರಿ ಅಂತಂದಿದ್ದಾರೆ. ಅದನ್ನು ಮಾಡಿದೀವಿ, ಅದನ್ನು ಮಾಡಿದ್ರು ಕೂಡ ಗೊನೆ ತಿನ್ನೋರ್ಗನ ಕಂಟ್ರೋಲ್ ಆಗಿಲ್ಲ, ಕಂಟ್ರೋಲ್ ಕಡಿಮೆ. ಅವರು ಹೇಳಿದ್ಮೇಲೆ 10% ಕಡಿಮೆ ಆಗಿದೆ, ಆಮೇಲೆ 20% ಹಂಗೇನೆ ಇದೆ. ಆವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅದೇ ತರ ನಾವು ಭತ್ತ ಬಂದ್ಬಿಡುತ್ತೆ, ಭತ್ತ ಕೊಯ್ಲಿಗೆ ಬಂದ್ಬಿಟ್ಟಿದೆ, ಕಟಾವಿಗೆ ಬಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಈಗೆಲ್ಲ ಯಾರು ಆಳುಗಳು ಕಟಾವು ಮಾಡಲ್ಲ, ಮಿಷಿನ್ ಹೊಡೆಯೋ ಬಂದ್ಯಾವೆ, ಅದಕ್ಕೆ ನಾವೇನ್ ಮಾಡ್ತೀವಿ, ದೊಡ್ಡ ಮಿಷಿನ್ ಬರುತ್ತೆ ತಮಿಳ್ನಾಡು ಆ ಕಡೆಯಿಂದ ಬರ್ತಾವೆ ಈ ಕಡೆ, ಅವನು ಗಂಟೆಗೆ 2200 ರೂಪಾಯಿ 2300 ರೂಪಾಯಿ ಹಿಂಗೆ ಡೀಸೆಲ್ ರೇಟ್ ನೋಡಿ ಮಾಡ್ತಾನೆ. ಆಮೇಲೆ ಅವನು ಗದ್ದೆ ಹೊಡ್ಕೊಂಡು ಹೋಗ್ತಾನೆ, ಫುಲ್ ಸಿಗಲ್ಲ ನಮಗೆ, ಫುಲ್ ಪುಡಿ ಆಗುತ್ತೆ. ಪುಡಿ ಆದ್ರೆ ಆಗ್ಲಿ ಬಾಚ್ಕೊಂಬರೋಣ, ಇದನ್ನ ಯಾರು ಮಾಡ್ತಾರೆ ಅನ್ಕೊಂಡು ನಾವು ದೊಡ್ಡ ಮಿಷಿನ್ ಅಲ್ಲಿ ಓಡಿಸ್ಬಿಡ್ತೀವಿ. ಖರ್ಚು ಎಷ್ಟು ಬೀಳುತ್ತೆ ಭತ್ತ 1 ಎಕರೆಗೆ? ಸರ್ ಖರ್ಚು ಅಂತಂದ್ರೆ ಅದು ಇತ್ತೀಚೆಗೆ ನಮಗೆ ಹುಲ್ ಉಳಿದ್ರೆ ಸಾಕು ಅನ್ನಂಗಾಗಿದೆ. ಖರ್ಚು ಅಂತಂದ್ರೆ 15,000 ರಿಂದ 20,000 ಬರುತ್ತೆ ಸರ್. 15,000 ರೂಪಾಯಿ ಮಿನಿಮಮ್ ಮಾಡಲೇಬೇಕು. ಅದೇ ನಾವೇನಾರ ಗದ್ದೆ ಕೊಯ್ಸ್ತೀವಿ ಕೈಯಲ್ಲಿ ಅಂತಂದ್ರೆ ಕೈಯಿಂದ ದುಡ್ಡು ಹಾಕ್ಬೇಕು, ಆಳುಗಳ ಹತ್ರ ಕೊಯ್ಸಿ ಹುಲ್ಲು ಇಟ್ಕಂತೀನಿ ಅಂತಂದ್ರೆ 15,000 ಖರ್ಚು ಬಂದೇ ಬರ್ತದೆ. ಈ ಭಾಗದಲ್ಲಿ ಯಾವ್ಯಾವ ರೋಗಗಳನ್ನ ಕಾಣ್ತೀರ ತಾವು ಭತ್ತದಲ್ಲಿ, ಈ ಭಾಗದಲ್ಲಿ ಬೆಳೀತಕ್ಕಂತ ಭತ್ತಕ್ಕೆ? ಸರ್ ಇದು ಇಲ್ಲಿ ಬಿಳಿ ಚಿಕ್ಕರಿ ರೋಗ ಬರ್ತದೆ, ಕೊನೆಗೆ ಕಾಂಡ ಕೊರಕ ಅದು ಬರ್ತದೆ. ಕೊನೆಗೆ ಈಗ ಭತ್ತ ನೆಟ್ಟಿ ಆಗಿದ ನಂತರ ಗೊನೆ ಬಾಗಿದ ತಕ್ಷಣ ಅವಾಗ ಸುಳಿ ರೋಗ ಬಂದ್ಬಿಟ್ಟು ಆ ಭತ್ತ ತೆನೆ ತಿನ್ಬಿಡುತ್ತೆ. ಈ ರೀತಿ ಬಂದಿದೆ. ಈ 3 ಬರುತ್ತೆ ಅಂತ ಗೊತ್ತಿದ್ರು ಮುನ್ನೆಚ್ಚರಿಕೆ ಕ್ರಮ ಹೋಗ್ತಾವೇನು ಮಾಡಲ್ವಾ? ಸರ್ ಮುನ್ನೆಚ್ಚರಿಕೆ ಈಗ ಬರ್ತಾರೆ ಅವರು, ನಾವು ಈಗ ಔಷಧಿ ಹೊಡಿ ಅಂತ ಹೇಳ್ತಾರೆ. ನಾವೇನು ಇಲ್ಲ ಇಲ್ಲಿ ಯಾರು ಕೃಷಿ ಬರೋದಿಲ್ಲ ಏನಿಲ್ಲ, ಗೊಬ್ಬರದ ಅಂಗಡಿನೇ ಕೇಳ್ತೀವಿ, ಅಣ್ಣ ಇಂಥ ದುಡ್ಡು ಅಣ್ಣ ಅಂತಾನೆ, ಹ್ಞೂ ಆಯ್ತಪ್ಪ ಕೊಡಪ್ಪ ಅದು ನೋಡಿತೀವಿ, ಅಣ್ಣ ಈ ಥರ ಬಂದಿದೆ ಅಂತ ಗೊನೆಯೆಲ್ಲ ಇಟ್ಕೊಂಬಂದು ತೋರಿಸ್ತೀವಿ, ಅಣ್ಣ ಇಂಥ ದುಡ್ಡು ಅಣ್ಣ. ಅದರಲ್ಲಿ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಷ್ಟು ಕಡಿಮೆ ಆಗುತ್ತೆ, ಎಷ್ಟಿರುತ್ತೆ ಅಷ್ಟು ಬಿಡುತ್ತೆ. ಆಮೇಲೆ ಇಷ್ಟೇ ಬಂದಷ್ಟು ಬರಲಿ ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ ಮಾಡಿದ್ದೀವಿ ಅನ್ಕೊಂಡು 15 ಚೀಲದಿಂದ 20 ಚೀಲ ಭತ್ತ ಬರೋದ್ರಾಗ ಹೆಚ್ಚಾಗಿ ಹೋಗುತ್ತೆ. ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ? ಮಾರ್ಕೆಟಿಂಗು ಅಂತಂದ್ರೆ ಈಗ ನಾವು ಮಾರ್ಕೆಟಿಂಗು ಇಲ್ಲಿಗೆ ಬರ್ತಾರೆ ಭತ್ತದ ದಲ್ಲಾಳಿಗಳು, ಹಣ ಈ ಸತಿ 1,400 ರೂಪಾಯಿ ಐತೆ ಅಂತಾರೆ. ಅಂದ್ರೆ ಅವ್ರು ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಜ್ಯೋತಿ ಭತ್ತ 2,200 ರೂಪಾಯಿ ಅಂತ ಒಂದ್ಸತಿ ಹೋದ್ಸತಿ ಬಂದಿತ್ತು, 2,200 ರೂಪಾಯಿ ಹೋದಾಗ ಒಂಚೂರು ಲಾಭ ಸಿಗ್ತದೆ. ಈ ಸತಿ 1,400 ರೂಪಾಯಿ ಆಯ್ತು, 1,400 ರೂಪಾಯಿ ಒಂದು ಕ್ವಿಂಟಲ್ ಭತ್ತಕ್ಕೆ ನಾವು 1,400 ರೂಪಾಯಿ ಅಂತಂದ್ರೆ ನಮಗೆ 10 ಕ್ವಿಂಟಲ್ ಭತ್ತಕ್ಕೆ 14,000 ರೂಪಾಯಿ ಬರ್ತದೆ. 14,000 ರೂಪಾಯಿನೂ ಖರ್ಚು ಮಾಡಿಬಿಟ್ಟಿದ್ವಿ, ನಮಗೆ ಲಾಭನೇ ಇಲ್ಲ. ಹಾಗಾಗಿ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಎಷ್ಟೋ ಜಮೀನ್ ಬೀಳ್ಬಿಟ್ಬಿಟ್ಟಿದೀವಿ, ಭತ್ತ ಬೆಳೀತಾ ಇಲ್ಲ, ಅಡಕೆ ಮೇಲೆ ಹೋಗ್ಬಿಟ್ಟಿದೀವಿ. ಅಡಕೆ ಅಂತ ಹೇಳಿದ್ರಿ, ಯಾವ ಅಡಕೆ ಹಾಕಿದಿರಾ? ಅಡಿಕೆ ನಾವು ನನ್ನ ಇಲ್ಲಿ ತರೀಕೆರೆ ಗೋಟ್ ಅಂತ ಬರ್ತದೆ, ತೀರ್ಥಳ್ಳಿ ಗೋಟು, ಬುಕ್ಕಂಬೂದಿ ಗೋಟ್ ಅಂತ ಬರ್ತದೆ. ಅಲ್ಲಿ ನಮ್ಮ ರಿಲೇಶನ್ ಇದ್ದಾರೆ, ಅವ್ರಿಗೆ ಹೇಳಿದ್ವಿ ಗೋಟ್ ಕೊಡು ಮಾಡಿದೀರಾ ಅಂತ. ಮಾಡಿದೀವಿ, ಒಳ್ಳೆ ಗೋಟ್ ಇದೆ ತಗೊಂಡೋಗ್ರಿ ಅಂತ ನನಗೀಗ ಒಂದು 9 ವರ್ಷ 10 ವರ್ಷದಿಂದನೆ ಹೇಳಿದ್ರು ಅವರು. ಅವಾಗ ಅಲ್ಲಿಂದ ಗೋಟ್ ತಂದಿದ್ದೆ, ಗೋಟ್ ತಂದಿದ್ದೆ, ಒಳ್ಳೆ ಗೋಟ್ ಕೊಟ್ಟಿದ್ರು. ಇವತ್ತು ಅಡಿಕೆ ಚೆನ್ನಾಗಿ ಬಂದಿದೆ. ಈಗ ಅವ್ರನ್ನೂ ನಾನು ನೆನೆಸಬೇಕು, ನನಗೆ ಒಳ್ಳೆ ಗೋಟ್ ಕೊಟ್ಟಿದ್ದರಿಗೂ. ಎಷ್ಟೆಕರೆ ಹಾಕಿದ್ರೆ ಅಡಿಕೆ? ನಾನು 2 ಎಕರೆ ಈಗ ಆಲ್ರೆಡಿ ಫಸ್ಟ್ಲಿಗೆ ಬರ್ತಾ ಇದೆ, 2 ಎಕರೆ ಹಾಕಿದ್ದೀನಿ. ಎಷ್ಟು ಗಿಡ ಕೂರಿಸಿದ್ರೆ? ಅದಕ್ಕೆ ಒಂದು 1300 ಗಿಡ ಕೂರಿಸಿದ್ದೀನಿ. ಎಷ್ಟಡಿ ದಾಯದ ಮೇಲೆ ಕೂರಿಸಿದ್ರಿ? 9 ಅಡಿ ದಾಯ ಮಾಡಿದ್ದೀನಿ, 9 ಅಡಿ ದಾಯದಲ್ಲಿ ಕೂರಿಸಿದ್ದೀನಿ. ಅಡೆ ಮೇಲೆ ಒಂದು ಸ್ವಲ್ಪ 10 ಹತ್ರ ಕೂರಿಸಿದ್ದೀನಿ, ಅದರಲ್ಲೊಂದೊಂದು ತೆಂಗು ಕೂರಿಸಿದ್ದೀನಿ. ಹಾಗಾಗಿ ನನಗಿವತ್ತು ಅಡಿಕೆ ಮೇಲೆ ಒಂದು ಸ್ವಲ್ಪ ಕಾಳಜಿ ಬಂದು ಅಡಿಕೆನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅಡಿಕೆ ನನ್ನ ತೋಟ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಇಳುವರಿ ಕೊಡ್ತಾ ಇದೆ. ನೀರೆಲ್ಲ ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ತೀರಿ? ನೀರು ನಾನು ಏನ್ ಮಾಡಿದ್ದೀನಿ ಅಂದ್ರೆ, 4 ಗಿಡಕ್ಕೆ ಒಂದು ಕಾನಿ ಮಾಡಿಸ್ಬಿಡಿ, ಕಾನಿ ಹೊಡೆದಿದ್ದೀನಿ. ಆಮೇಲೆ ನೀರು ಕೊಡೋದು ನಾನು 20 ದಿವಸಕ್ಕೆ ಒಂದ್ಸತಿ ಬೇಸಿಗೆಲ್ ಕೊಡ್ತೀನಿ. ಈ ಮಳೆಗಾಲದಲ್ಲಂತೂ ನಾವೇ ಹೊರ ತೆಗೀಬೇಕು. 20 ದಿವಸ ಆಗೋ ತನಕ ನಾನು ನೀರು ಕೊಡೋದಿಲ್ಲ. 20 ದಿವಸ ಅದು ಡ್ರೈ ಆಗ್ಬೇಕು, ಚೆನ್ನಾಗಿ ಡ್ರೈ ಆದ್ಮೇಲೆ ನಾನು ಕೊಡೋದು ನೀರು. ಆಮೇಲೆ ಅದಕ್ಕೆ ನಾನು ಗೊಬ್ಬರ ಹಾಕೋದು ಯಾವ ರೀತಿ ಅಂತ ಹೇಳ್ತೀನಿ. ನಾನು ವರ್ಷಕ್ಕೆ 1 ಸತಿ ಗೊಬ್ಬರ ಹಾಕ್ತೀನಿ. ಏನ್ ಗೊಬ್ಬರ? ಕುರಿ ಗೊಬ್ಬರ. ಕುರಿ ಗೊಬ್ಬರ ತರಿಸ್ತೀನಿ. ಕುರಿ ಗೊಬ್ಬರ ಅಲ್ಲಿ ಹೇಳಿದ್ರೆ ತರ್ತಾರೆ ಈ ಹೊನ್ನಾಳಿ ಸೈಡ್ನವರು. ಅವ್ರ ಹತ್ರ ತರಿಸಿದಾಗ ಒಂದು ಗಿಡಕ್ಕೆ ಒಂದು ಫುಲ್ ಪುಟ್ಟಿ, ಒಂದು ಪ್ಲಾಸ್ಟಿಕ್ ಪುಟ್ಟಿ ಬರ್ತದೆ. ಇವಾಗ ಹಿಂದೆಲ್ಲ ಸಗಣಿ ಪುಟ್ಟಿ ಅಂತ ಮಾಡ್ತಿದ್ರಲ್ಲ ಆ ತರ, ಒಂದು ಚೀಲದಲ್ಲಿ 3 ಪುಟ್ಟಿ ಬರುತ್ತೆ. ಒಂದು ಗಿಡಕ್ಕೆ ಒಂದು ಪುಟ್ಟಿ ಹಾಕ್ತೀನಿ ಅಂದ್ರೆ ಅದನ್ನ ಗುಣೆಸುತ್ತ ಮಾಡ್ತೀನಿ, ಗುಣೆಸುತ್ತ ಮಾಡ್ತೀನಿ. ಗುಣೆಸುತ್ತ ಮಾಡಿ ಅದಕ್ಕೆ ಕುರಿ ಗೊಬ್ಬರ, ಸ್ವಲ್ಪ ಪೊಟಾಸ್. ಇತ್ತೀಚೆಗೆ ಏನಾಗಿದೆ, ಸ್ವಲ್ಪ ಬೇವಿನ ಹಿಂಡಿ ಹಾಕ್ಬೇಕು ಅಂತಾರೆ. ಬೇವಿನ ಹಿಂಡಿ ಸ್ವಲ್ಪ, ಪೊಟಾಸ್ ಸ್ವಲ್ಪ, ಅಡಿಕೆ ಹೊಡಿಲಿಕ್ಕೆ ಜಿಂಕು ಬೋರಾನ್ ಅಂತ ಅವನು ಹೇಳ್ತಾನೆ ಗೊಬ್ಬರದಾಗ, ಅದೊಂದು ಸ್ವಲ್ಪ, ಒಂದು ಪುಟ್ಟಿ ಕುರಿ ಗೊಬ್ಬರ. ಅದನ್ನೆಲ್ಲ ಸುತ್ತ ಮಾಡಿಬಿಟ್ಟು ಅದನ್ನ ಹಾಕಿ ಮುಚ್ಚಿಬಿಡ್ತೀನಿ. ಇಷ್ಟು ವಿಧಾನ ಮಾಡಿದ್ದೀನಿ. ನನ್ನಲ್ಲಿ ಅಡಿಕೆದು ಸ್ವಲ್ಪ ಇಳುವರಿ ಬಂದಿದೆ, ಚೆನ್ನಾಗಿ ಬಂದಿದೆ, ತೊಂದರೆ ಇಲ್ಲ. ಅದರಲ್ಲಿ ಕೆಲಸ ಕಡಿಮೆ ಅಂದ್ರೆ ಒಂದ್ಸತಿ ನಾವು ಮಾಡ್ಕೊಳ್ಳೋತಕ್ಕ ಸ್ವಲ್ಪ ಕಷ್ಟ. 7 ವರ್ಷ ಅದು ಮಗು ಕಾಪಾಡ್ದಂಗೆ ಕಾಪಾಡಬೇಕು. 7-8 ವರ್ಷ ಮಗು ಕಾಪಾಡ್ದಂಗೆ ಕಾಪಾಡಬೇಕು. ಆ 7 ವರ್ಷದ ನಂತರ 8 ವರ್ಷದ ನಂತರ ಅದು ನಮ್ಮನ್ನ ಕಾಪಾಡುತ್ತೆ. ಕಳೆಯಲ್ಲಿ ಯಾವ ತರ ನಿರ್ವಹಣೆ ಮಾಡ್ತೀರಿ? ಕಳೆಯೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ನಾವು ಈಗ ಹಿಂದೆ ಈ ಮಿಷಿನ್ ಎಲ್ಲ ಬಂದಿರಲಿಲ್ಲ, ವರ್ಷಕ್ಕೆ ಒಂದ್ಸತಿ ನಾವು ಈ ರೋಟರ್ ಹೊಡಿತೀವಿ ಟ್ರ್ಯಾಕ್ಟ್ರಿ ಒಳಗಡೆ. ಅಂದ್ರೆ ನಾನು ಗೀರೋ ಕಲ್ಟಿವೇಷನ್, ನಾನು ಕಲ್ಟಿವೇಟರ್ ಜಾಸ್ತಿ ಮಾಡಲ್ಲ, ವರ್ಷಕ್ಕೆ 1 ಸತಿ ಮಾಡ್ತೀನಿ. ಇನ್ನುಳಿದ ಕೆಲಸ ಎಲ್ಲ ನಾನು ಕೈಯಲ್ಲಿ ಮಾಡ್ಕೊತೀನಿ. ಅಂದ್ರೆ ನಾನೇ ಮಿಷಿನ್ ತಗೊಂಡಿದ್ದೀನಿ, ನಾನೇ ಮಿಷಿನ್ ಹೊಡಿತೀನಿ. ಅದಕ್ಕೆ ಏನು ಸುತ್ತ ಏನು ಬೇಕು ಅದಕ್ಕೆ, ಅದಕ್ಕೆ ಕಾಣಿ ಎಲ್ಲ ಆಗಲಿ ಇದಾಗಲಿ ಅದಕ್ಕೆ ಒಟ್ಟು ಕೊರತೆ ಬರ್ದಂಗೆ ನಾನೇ ನನ್ನ ಕೈಯಾರೆ ಕೆಲಸ ಮಾಡ್ಕೊಳ್ತೀನಿ. ಹಾಗಾಗಿ ನೀರು 20 ದಿವಸಕ್ಕೆ ಒಂದ್ ಸತಿ ಬಿಡ್ತೀನಿ. ಈ ನಿಮ್ಮ ಅಡಿಕೆ ಗಿಡಕ್ಕೆ ಯಾವ್ದಾದ್ರು ರೋಗಗಳು ಬಂತ? ಬಂದಿದೆ, ಇತ್ತೀಚೆಗೆ ಬಂದಿದೆ ಸುಳಿ ರೋಗ ಅಂತ ಬಂದಿತ್ತು ಒಂದ್ 4 ಮರದಲ್ಲಿ. ಅವಾಗ ಸುಳಿ ರೋಗ ಬಂದಿತ್ತಲ್ಲ ಅಂತ ಲೋಕ ಕೇಳಿದ್ವಿ. ಯಾರೋ ನಿಮ್ಮಂತ ತಿಳಿದಂತ ಏನ್ ಮಾಡಿದ್ರು, ಡಾಕ್ಟರ್ ಸಾಯಿಲ್ ಹಾಕ್ರಿ ಅದಕ್ಕೆ ಅಂದ್ರು. ಡಾಕ್ಟರ್ ಸಾಯಿಲ್ ಹಾಕ್ರಿ ಅಂದ್ರು, ಡಾಕ್ಟರ್ ಸಾಯಿಲ್ ಎಲ್ಲಿ ಸಿಗುತ್ತೆ? ಅಲ್ಲೆಲ್ಲ ಹುಡುಕೊಂಡು ಹೋದೆ ಭದ್ರಾವತಿಯಲ್ಲಿ, ಅಲ್ಲೆಲ್ಲ ಒಂದ್ ಮನೇಲಿ ಇತ್ತು. ಡಾಕ್ಟರ್ ಸಾಯಿಲ್ ತಗೊಂಡ್ಬಂದೆ, ಒಂದ್ ಡ್ರಮ್ಮಿಗೆ ಮಿಶ್ರಣ ಮಾಡ್ಕೊಂಡೆ. ಒಂದು ಡ್ರಮ್ಮಿಗೆ 5 ಲೀಟರ್ ಕ್ಯಾನ್ ಬರ್ತದೆ, ಅದು 5 ಲೀಟರ್ ಕ್ಯಾನು 2000 ಚಿಲ್ಲರೆ ತಗೊಂತಾನೆ. ಅದು ಅದ್ರಲ್ಲಿ 1/2 200 ಲೀಟರ್ ಡ್ರಮ್ಮಿಗೆ ನೀ ಹಾಕೊಬೇಕು. 200 ಲೀಟರ್ ಡ್ರಮ್ಗೆ ಹಾಕೊಂಡು ಎಲ್ಲಾ ಬುಡಕ್ಕು ಹಾಕ್ಬೇಕು. ಎಲ್ಲಾ ಬುಡಕ್ಕು ನೀವು ಒಂದೊಂದು ಲೀಟರ್ ಅಂದ್ರೆ ಅಲ್ಲಿ ಯಾರು ಸುಳ್ಳಿ ರೋಗ ಕಾಣ್ತಾ ಇದೆ ಅದಕ್ಕೆ 2 ಲೀಟರ್ ಹಾಕ್ಬೇಕು. ಅದು ಡಾಕ್ಟರ್ ಸಾಯಿಲ್ ಹಾಕಿದ ತಕ್ಷಣ ಅದು ಸುಳ್ಳಿ ರೋಗ ಕಂಟ್ರೋಲ್ ಆಯ್ತು. ಅದು ಗೊನೆನೂ ಬಿಟ್ಟಿದೆ ಇವತ್ತು. ಆಮೇಲೆ ಈಗ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಮತ್ತೆ ಶುರುವಾಗಿದೆ. ಅಂದ್ರೆ ನೀರು ಹರಿದೋಗ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ರ ತಾವು? ನಾನು ಹೆಂಗ್ ಮಾಡಿದೀನಿ ಅಂತಂದ್ರೆ, ಓಟ ಮಾಡ್ಬಿಟ್ಟಿದ್ದೀನಿ. ಈ ಒಂದು ಓಟ ಮಾಡ್ತಾರಲ್ಲ, ಓಟ ಅಂತಂದ್ರೆ ಈಗ ಅಪ್ಪತ್ತಿ ಡೌನ್ ಇಳಿತಾರಲ್ಲ, ಆ ರೀತಿ ತೋಟ ಮಾಡ್ಬಿಟ್ಟಿರೋದು ನಾನು. ನೀರು ಬಂದಿದ್ದಂಗೆ ಹೋಗ್ಬಿಡ್ಬೇಕು. ಆಮೇಲೆ ಮತ್ತೆ ಆ ಕಡೆ ಈ ಕಡೆ ಡ್ರೈನೇಜ್ ಕೊಟ್ಬಿಟ್ಟಿದ್ದೀನಿ, ಮತ್ತೆ ಹಂಗೆ ಡ್ರೈನೇಜ್ ಕೊಟ್ಟಿದ್ದೀನಿ. ಯಾ ಕಡೆ ನೀರು ಬಂದ್ರು ಕೂಡ ಅದು ಇಮಿಡಿಯೇಟ್ಲಿ ಇರಬಾರ್ದು, ಆ ರೀತಿ ಹೋಗಂಗೆ ಮಾಡಿದ್ದೀನಿ. ಇಳುವರಿ ಎಷ್ಟು ಬಂತು ನಂದು? ಹೋದ ಸತಿ ಸ್ವಲ್ಪ ಚೆನ್ನಾಗಿ ಬಂತು ಸರ್. ಹೋದ ಸತಿ ನನಗೆ ಒಂದು 5 ಕ್ವಿಂಟಾಲು ಒಣಗಿದ ಅಡಿಕೆ ಬಂತು ಒಂದು ಎಕರೆಗೆ, 4-5 ಕ್ವಿಂಟಾಲು ಬಂದಿದೆ. ಈ ಸತಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಬಹುದು, ಹೇಳಲಿಕ್ಕೆ ಬರಲ್ಲ. 4 ಕ್ವಿಂಟಾಲ್ ಎಕ್ಸಾಕ್ಟ್ಲಿ ಹೋದ ಸತಿ ಬಂತು. ನೀವೇ ಚೆಣಿ ಮಾಡ್ತೀರಾ? ಇಲ್ಲ, ನಾವು ಮಾಡಲ್ಲ, ಬೇರೆಯವರಿಗೆ ಕೊಡ್ತೀವಿ 12 ಕೆಜಿ ಹಂಗೆ. ಹಾಗಾಗಿ ನಾವು ಮಾಡಲಿಕ್ಕೆ ಆಗಲ್ಲ ಅನ್ಕೊಂಡು ಜಾಗ ಇಲ್ಲ ಅಂತನ್ಬಿಟ್ಟು ಬೇರೆಯವರಿಗೆ ಕೊಡ್ತೀವಿ. ತೆಂಗು ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಮರ ಹಾಕಿದ್ದಾರೆ? ತೆಂಗು ಒಂದು 40 ಮರ ಇದೆ ಸರ್, 40 ಮರ ಇದೆ. 40 ಮರಕ್ಕೂ ಕಾಯಿ ಬರ್ತಾ ಇದೆ. ಒಂದು ಸತಿಗೆ ನನಗೆ 1200 ಕಾಯಿ 1300 ಕಾಯಿ ಬರ್ತದೆ. ನಮಗೆ ತಿನ್ನಕ್ ಬಿಟ್ಟುಬಿಟ್ಟು ಒಟ್ಟು 1.5 ಸಾವಿರ ಲೆಕ್ಕ ಒಂದು ಬೀಡಿಗೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ತೆಂಗಿಗೆ ಸುತ್ತ ಮಾಡ್ತೀನಿ. ಸುತ್ತ ಮಾಡಿ ನನ್ನಲ್ಲಿ ದನಿನ ಗೊಬ್ಬರ ಇಲ್ಲ, ಸುಪಾಲ ಗೊಬ್ಬರ ಒಂದು ಗಿಡಕ್ಕೆ 8 ಕೆಜಿ ಕೊಡ್ತೀನಿ. 2 ಉಪ್ಪಿನ ಪ್ಯಾಕೆಟ್ ಕೊಡ್ತೀನಿ, ಉಪ್ಪಿನ ಪ್ಯಾಕೆಟ್ 2 ಉಪ್ಪಿಂದು ತಿನ್ನೋ. ಹಾಗಾಗಿ ಹಾಕ್ಬಿಟ್ಟು ಅದನ್ನ ಮುಚ್ತೀನಿ. ಇದು ತೆಂಗಿ ಮಾಡ. ಅದರಲ್ಲೇ ಮತ್ತೇನು ಬೆಳೆದಿಲ್ಲ ನಾನು. ಆ ತೆಂಗಿನ ಏನಿದೆ ಹಂಗೆ ಬೀಳ್ಬಿಟ್ಬಿಟ್ಟಿದ್ದೀನಿ ಜಾಗನ. ಎಷ್ಟು ಎಕರೆ ಹಾಕಿದ್ರು? ಅದೇ ಒಂದು 40 ಗಿಡ ಇದಾವೆ, ಅಡಿಕೆ ಗಿಡದಲ್ಲಿ ಸ್ವಲ್ಪ ಇದಾವೆ, ಒಂದು 1/2 ಎಕರೆ ಸಪ್ರೇಟ್ ಐತಿ. ಮಾರ್ಕೆಟಿಂಗ್ ಎಲ್ಲ ಅದನ್ನೆಲ್ಲ ಎಲ್ಲಿ ಕೊಡ್ತೀರಾ? ಅದು ಇಲ್ಲೇ ದಲ್ಲಾಳಿಗಳು ಬರ್ತಾರೆ. ದಲ್ಲಾಳಿಗಳು ಇದ್ದಾಗ ಒಂದು ರೇಟ್ ಅವರು ನೋಡ್ತಾರೆ, ಈ ಸತಿ ಈ ರೇಟ್ ಇದೆಯಣ ಅಂತಾರೆ. ಈ ರೀತಿ ಈ ಸತಿ ಹೋದ ಸತಿ 12 ರೂಪಾಯಿ ಇತ್ತು ಫಸ್ಟ್ ಬಿಡ್ಕೊಯ್ದಾಗ, 12 ರೂಪಾಯಿ ಕೊಟ್ಬಿಟ್ವಿ. ಈಗ 2ನೇ ಬಿಡ್ಕೊಯ್ದ್ವಿ, 14 ರೂಪಾಯಿ ಕೊಟ್ವಿ. ಒಟ್ಟಲ್ಲಿ ತಾವು ತಮ್ಮ ಒಂದು ಅನುಭವನ ಹೇಳ್ಕೊಂಡಾಗ ಸಂಪೂರ್ಣವಾಗಿ ಕೇಳಿದಾಗ ಕೃಷಿಯಿಂದ ತಮಗೆ ನೆಮ್ಮದಿ ಇದೆ, ಸಂತೋಷ ಇದೆ? ನಮಗೆ ಕೃಷಿಯಿಂದ ನೆಮ್ಮದಿ ಇದೆ ಸರ್. ನಾವು ಕೃಷಿಯಿಂದ ನೆಮ್ಮದಿ ಇದೆ ಅಂದ್ರೆ ನಾವು ಕೃಷಿಯಿಂದಲೇ ಬದುಕಿರೋದು, ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದು ಕೃಷಿಯಿಂದಲೆಯ. ಆ ಭೂಮಿ ತಾಯಿನ ನಾವು ಅವತ್ತಿಂದಲೂ ನಾವು ನಮಸ್ಕರಿಸ್ಕೊಂಡು ಅವಳನ್ನ ಬೆಳೆಸ್ಕೊಂಡು ಬಂದಿರೋದಕ್ಕೆ ನಮಗೆ ಇವತ್ತು ಪ್ರತಿಫಲ ಕೊಟ್ಟಿದ್ದಾರೆ ಭೂಮಿ ತಾಯಿ. ಕೃಷಿಯಿಂದ ನಮಗೆ ಏನು ಅನ್ಯಾಯ ಆಗಿಲ್ಲ, ಚೆನ್ನಾಗಿ ಇದ್ದೀವಿ. ಹೊಟ್ಟೆಗಂತೂ ಮೋಸ ಇಲ್ಲ, ಹೊಟ್ಟೆಗಂತೂ ಕೃಷಿ ಇಟ್ಕೊಂಡಿರೋರು ಹೊಟ್ಟೆಗಂತೂ ಮೋಸ ಇಲ್ಲ. 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು. ಆ ರೀತಿ ಕೃಷಿಯಿಂದ ನಮಗೆ ಅನುಕೂಲತೆ ಇದೆ. ಈ ಕಾರ್ಯಕ್ರಮ ಕೇಳ್ತಕ್ಕಂತ ಉಳಿದ ರೈತರಿಗೆ ತಾವೊಬ್ಬ ಕೃಷಿಕರಾಗಿ ರೈತರಾಗಿ ತಮ್ಮ ಒಂದು ಅನುಭವದ ಮೇಲೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಕೃಷಿ ಮಾಡಬೇಕು. ನಮ್ಮ ಮಕ್ಕಳಿಗಾದ್ರೂ ಹೇಳೋದು ಕೃಷಿ ಮಾಡ್ರಿ, ಕೃಷಿ ಇಲ್ದಲೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಆಮೇಲೆ 2ನೇದಾಗಿ ಬರೀ ಸಿಟಿ ಸೇರ್ಬೇಡ್ರಿ, ಸಿಟಿ ಸೇರ್ಕೊಂಡ್ರಲ್ಲಿ ಏನು ಜೀವನ ಇಲ್ಲ ಅಂದ್ರೆ ಕೃಷಿಯಲ್ಲಿ ಚೆನ್ನಾಗಿದೆ. ಕೃಷಿ ಮಾಡಿ ಇವತ್ತಿನ ನಿಮ್ಮ ಮಕ್ಕಳಿಗೂ ಹೇಳಿ, ಕೃಷಿ ಬೆಳೆದ್ರೆ ಚೆನ್ನಾಗಿರ್ತದೆ. ಬರೀ ಅಡಿಕೆ ಒಂದೇ ಬೆಳೆಯೋದಲ್ಲ, ಎಲ್ಲದರಲ್ಲೂ ಬೀದೆ. ನಾವು ಶ್ರಮ ಇರಬೇಕು, ಶ್ರಮ. ನೀವು ಅಲ್ಲೋ ಇನ್ನೊಬ್ಬರ ಮನೆಯಲ್ಲಿ ಫ್ಯಾಕ್ಟ್ರಿ ಒಳಗಡೆ ಮಳ್ಳೋರಿಸ್ತಾನೆ, ಮಳ್ಳೋರಿಸ್ತಾ ಸುಮ್ಮನೆ ಹೊರ್ತೀರಾ? ಇಲ್ಲಿ ಮಳ್ಳೋರಲ್ಲ ನೀವು ಮನೆ ತಕ್ಕೆ, ನೀವು ಮಳ್ಳೋತಿ. ನೀವು ಬೇಡ, ನೀವು ಸ್ವಲ್ಪ ಕೃಷಿ ಮೇಲೆ ಗಮನ ಹರಿಸಿ ಮಕ್ಕಳಾಗಿ ನೋಡ್ರಿ, ಇದ್ರಲ್ಲಿ ಲಾಭನು ಅದ್ರಲ್ಲಿ ಲಾಭನು. ಆಮೇಲೆ ಮನೆ ಊಟ ಮಾಡ್ತೀರಾ ಹೊಟ್ಟೆ ತುಂಬಾ, ಒಂದು ಅದ್ರ ಜೊತೆಲಿ ಒಂದು ಹಸು ಸಾಕಿ. ನೀವು ಈಗ ತೋಟಕ್ಕೋಗ್ಬೇಕಾದ್ರೆ ಹಸು ಹೊಡ್ಕೊಂಡು ಕಟ್ಟಿದ್ರೆ ಸಾಕು, ಮುಹೂರ್ತಕ್ಕೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಮೇಯ್ದು ಬಿಡುತ್ತೆ, ಮನೆ ಹಾಲು ಸಿಗುತ್ತೆ. ಸಾಯಂಕಾಲ ತಕ್ಷಣ ನೀವು ಮನೆ ಹಾಲು, ಮೊಸರು, ಮನೆ ತುಪ್ಪ, ಮತ್ತೆ ಅದು ಸಗಣಿ ಕೊಡುತ್ತೆ, 2 ಪುಟ್ಟಿ ಸಗಣಿ. ಅದು ಯಾರಿಗಾಗುತ್ತೆ? ನಮಗೆ ಆಗುತ್ತೆ. ಈ ರೀತಿ ಮಾಡಿ, ಇದರಿಂದ ಅನುಕೂಲತೆ ಇದೆ. ಹಾಗಾಗಿ ಕೃಷಿಯಿಂದ ಅನುಕೂಲತೆ ಇದೆ, ಕೃಷಿ ಮಾಡಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೇದು ಮಲ್ಲಿಕಾರ್ಜುನ ಅವರೇ, ತಮ್ಮ ಒಂದು ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದೀರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಇನ್ನು ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮಕ್ಕಳುಗಳು ಕೃಷಿಗೆ ಬನ್ನಿ, ಕೃಷಿ ಚೆನ್ನಾಗಿ ಬೆಳೆಸಿ. ಭೂಮಿ ಇರೋದು ಇವತ್ತು, ಅವತ್ತೇನ್ ಭೂಮಿ ಇದೆ ಅದೇ ಭೂಮಿ, ಜನ ಜಾಸ್ತಿ. ಹಾಗಾಗಿ ನಾವು ಕೃಷಿಗೆ ಬಂದು ಕೃಷಿ ಮಾಡ್ಕೊಂಡ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲ ಸಿಟಿ ಸೇರಬೇಡಿ, ಸಿಟಿಯೊಳಗೆ ಏನಿಲ್ಲ ಜೀವನ, ಹಳ್ಳಿ ಒಳಗೆ ಇದೆ ಜೀವನ. ಕೃಷಿ ಮಾಡಿ, ಕೃಷಿಯಿಂದ 100,000 ಜನ 1,000,000 ಜನ ಅದರಿಂದ ಊಟ ಮಾಡ್ತಾರೆ. ನಾವು ಕೃಷಿ ಮಾಡೋಣ, ಬನ್ನಿ. ಧನ್ಯವಾದಗಳು. ಭತ್ತದ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಶ್ರೀಯುತ ಬಿ ಮಲ್ಲಿಕಾರ್ಜುನ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದೆ. ಇವರನ್ನು ಸಂದರ್ಶಿಸಿದವರು ಎಚ್ಎಂ ಮಹೇಶ್. ಈಗ ಇನ್ನೂ ಒಂದು ಪರಿಸರ ಗೀತೆ ಕೇಳೋಣ. ನಿಸರ್ಗಧಾಮ ವನ್ಯಧಾಮ ಪಕ್ಷಿಧಾಮ ನಾಡಿದು ತಲಕಾವೇರಿ ಬ್ರಹ್ಮಗಿರಿ ಪುಷ್ಪಗಿರಿ ಕಾವೇರಿ ಸೋಮೇಶ್ವರ ಶೆಟ್ಟಹಳ್ಳಿ ಮೂಕಾಂಬಿಕ ಮೇಲುಕೋಟೆ ಬಿ ಆರ್ ಟಿ ವನ್ಯಧಾಮ